ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ತೋಟಗಾರಿಕಾ ಬೆಳೆಗಳ ವೈಜ್ಞಾನಿಕ ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಡಾ ಬಸವನಗೌಡ ಎಂಜಿ, ತೋಟಗಾರಿಕೆ ವಿಜ್ಞಾನಿ, ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ರೈತ ಬಾಂಧವರು ತೋಟಗಾರಿಕಾ ಬೆಳೆಗಳ ವೈಜ್ಞಾನಿಕ ನಿರ್ವಹಣೆ ಕುರಿತು ವಿಜ್ಞಾನಿಗಳೊಂದಿಗೆ ನೇರವಾಗಿ ಮಾತನಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 9448640273 ಹಾಗೂ 9141970272, ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 081994. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಗದೀಶ್ ಕೋಪನಹಳ್ಳಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಹಲೋ ಕಿಸಾನ್ ವಾಣಿ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀನ ನಮ್ಮ ಜೊತೆ ದಾವಣಗೆರೆಯ ಐಸಿಆರ್ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಬಸನಗೌಡ ಎಂ ಜಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ತೋಟಗಾರಿಕೆ ಬೆಳೆಗಳ ವೈಜ್ಞಾನಿಕ ನಿರ್ವಹಣೆ ಕುರಿತು ನಮ್ಮ ರೈತರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಮುಂಗಾರು ಸಾಕಷ್ಟು ತೋಟಗಾರಿಕೆ ಬೆಳೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಸರ್? ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈ ವರ್ಷ ಅತಿ ಹೆಚ್ಚು ಮುಂಗಾರಾಗಿರೋದ್ರಿಂದ ಸಾಕಷ್ಟು ಬೆಳೆಗಳಲ್ಲಿ, ಅದರಲ್ಲೂ ಕೃಷಿ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಎಲ್ಲಾ ಬೆಳೆಗಳಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳನ್ನ ರೈತರು ನೋಡ್ತಾ ಬಂದಿದ್ದಾರೆ. ಅಂತ ಒಂದು ವಿಷಯದಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಬಾಳೆ ಇರ್ಬೋದು, ತರಕಾರಿ ಬೆಳೆಗಳಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ಇವೆಲ್ಲ ಬೆಳೆಗಳಿಗೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಮಳೆ ತೊಂದರೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕೆಲವು ಬೆಳೆಗಳಲ್ಲಿ ಪೋಷಕಾಂಶ ಕೊಡಲಿಕ್ಕೆ ಸಮಸ್ಯೆ ಆದರೆ, ಕೆಲವು ಬೆಳೆಗಳಲ್ಲಿ ನೀರು ಅತಿಯಾಗಿ ಹೆಚ್ಚಾಗಿದ್ದರಿಂದ, ತೇವಾಂಶ ಹೆಚ್ಚಾಗಿದ್ದರಿಂದ ಸಾಕಷ್ಟು ಬೆಳೆಗಳಲ್ಲಿ ಹಾನಿ ರೋಗದ ಮೂಲಕ ಆಗ್ತಾ ಬಂದಿದೆ. ಸೊ ಹೂವಿನ ಬೆಳೆಗಳಲ್ಲಿ ನಮಗೆ ಅತಿ ಹೆಚ್ಚು ಲಾಸ್ ಆಗಿರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಸೊ ಇಷ್ಟು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ನಾವು ಮುಂದಿನ ಒಂದು ಹಂಗಾಮಿನಲ್ಲಿ ಅಥವಾ ಈಗ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ನಾವು ಯಾವ ರೀತಿ ಒಂದು ವೈಜ್ಞಾನಿಕ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದನ್ನ ನಾವು ಅರಿತು ಮಾಡಿದ್ರೆ ಒಂದು ಉತ್ತಮ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಈಗ ಸಾಕಷ್ಟು ಜನ ನೀವು ಹೇಳ್ದಂಗೆ ಮುಂಗಾರು ಸಂದರ್ಭದಲ್ಲಿ ಅತಿವೃಷ್ಟಿಯಾಗಿ ಸಾಕಷ್ಟು ಕೆಲವು ಸಾರಿ ಇದನ್ನ ಅನುಭವಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ರೈತರು ಯಾವ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳು, ಏನೇನು ಕೆಲಸಗಳು ಮಾಡಬೇಕಾಗತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ ಅಂತ ನಾವು ತಿಳ್ಕೊಂಡಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ ಸರ್? ಹೌದು, ಖಂಡಿತವಾಗ್ಲೂ ಆಗ್ತದೆ. ಯಾಕೆಂತ ಹೇಳಿದ್ರೆ ಈಗ ನಮಗೆ ಹುಬ್ಬೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ಈಗ ಸ್ವಲ್ಪ ಸ್ವಲ್ಪ ನಮಗೆ ಈಗ ಬರು ಕಾಣ್ತಾ ಇದೆ. ಕಳೆದ ಒಂದು 24-48 ಗಂಟೆಗಳಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ನಮ್ಮ ಈ ಮಧ್ಯ ಕರ್ನಾಟಕದ ವ್ಯಾಪ್ತಿನಲ್ಲಿ ನಮಗೆ ಕಡಿಮೆ ಆಗಿರೋದ್ರಿಂದ ಬೇರೆ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದೆ ಅಂತಕ್ಕಂಥದ್ದನ್ನ ನಾವು ಮನಗಾಣಬೇಕಾಗಿದೆ. ಸೊ ಬಹಳ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಲ್ಲೆಲ್ಲೂ ಅದರಲ್ಲೂ ಸಹ ಅಡಿಕೆ ಬೆಳೆನಲ್ಲಿ ಬಹಳಷ್ಟು ಜನ ರೈತರು ಅನುಭವಿಸಿದಂತ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಅತಿ ಹೆಚ್ಚು ಮಳೆಯಾಗಿದ್ರಿಂದ ತೋಟಗಳಲ್ಲಿ ಕಳೆಯ ಪ್ರಮಾಣ ಜಾಸ್ತಿ ಆಗಿದೆ. ಸೊ ಈಗ ಕೊಯ್ಲಿನ ಸಮಯ ಬೇರೆ. ಸೊ ಕಳೆ ಜಾಸ್ತಿ ಇರೋದ್ರಿಂದ ಕೊಯ್ಲು ಮಾಡ್ಕೊಳ್ಳಿಕ್ಕೆ ನಮಗೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಹೊಲದಲ್ಲಿ ಉಳುಮೆ ಮಾಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಸೊ ಇವೆಲ್ಲ ಸಮಸ್ಯೆಗಳನ್ನ ರೈತರು ಅನುಭವಿಸ್ತಾ ಇದ್ದಾರೆ. ಮತ್ತೆ ಅತಿ ಹೆಚ್ಚು ಮಳೆ ಆಗಿದ್ರಿಂದ, ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಪೋಷಕಾಂಶಗಳು ಗಿಡಕ್ಕೆ ಸಿಗೋದು ಸಹ ಕಡಿಮೆ ಆಗಿದೆ. ಬೇರುಗಳ ಒಂದು ಕ್ರಿಯಾತ್ಮಕ ಚಟುವಟಿಕೆನೂ ಸಹ ಕಡಿಮೆ ಆಗಿದೆ. ಹಾಗಾಗಿ ಸಣ್ಣ ತೋಟಗಳಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ, ತೋಟಗಳು ಹಳದಿಯ ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು, ಬಿಳಿ ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು, ಸ್ವಲ್ಪ ರೋಗಗ್ರಸ್ತವಾಗಿ ಕಾಣ್ತಕ್ಕಂಥದ್ದು, ಇವನ್ನೆಲ್ಲ ನಾವು ಕಾಣ್ತಾ ಇದೀವಿ. ಸೊ ಈ ರೀತಿ ಅತಿ ಹೆಚ್ಚು ತೇವಾಂಶ, ಅತಿ ಹೆಚ್ಚು ಶೀತಕರವಾದಂತ ವಾತಾವರಣ ತೋಟಗಾರಿಕೆ ಬೆಳೆಗಳಿಗೆ ಬಂದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಬೆಳೆಗಾಗ್ಲಿ ರೋಗ ನಿರೋಧಕ ಶಕ್ತಿ, ಕೀಟ ನಿರೋಧಕ ಶಕ್ತಿ ಮತ್ತೆ ವಾತಾವರಣದ ಒಂದು ವೈಪರೀತ್ಯವನ್ನು ತಡೆದಿಟ್ಕೊಳ್ತಕ್ಕಂಥ ಒಂದು ಶಕ್ತಿನೂ ಸಹ ಕುಂದಿ ಹೋಗ್ತದೆ. ಇಂಥ ಸಂದರ್ಭದಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಸೂಕ್ತವಾದ ಒಂದು ಪೋಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಅಂಶ. ಈ ಸಂದರ್ಭದಲ್ಲಿ ಏನಾದರೂ ಲಘು ಪೋಷಕಾಂಶಗಳಾಗಿರ್ಬೋದು, ಗೊಬ್ಬರ ಕೊಡೋದಾಗಿರ್ಬೋದು, ಈ ಸಂದರ್ಭದಲ್ಲಿ ಮಾಡುವಂತ ಅವಶ್ಯಕತೆ ಇರುತ್ತಾ ಸರ್? ಯೂಶಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅದರಲ್ಲೂ ಅಡಿಕೆ ಬೆಳೆನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಹಳ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಾವು ಪೋಷಕಾಂಶ ನಿರ್ವಹಣೆ ನಾವು ಮಾಡೋದಿಲ್ಲ. ನೆಲಕ್ಕೆ ಕೊಡೋದಕ್ಕೆ ನಮಗೆ ಇನ್ನೂ ಪೋಷಕಾಂಶ ಕೊಡಲಿಕ್ಕೆ 2 ಸಮಯ ಇದೆ. ನವೆಂಬರ್ ತಿಂಗಳು ಏನೋ ಇದೆ, ಆ ನವೆಂಬರ್ ತಿಂಗಳಲ್ಲಿ ನಾವು ಪೋಷಕಾಂಶಗಳನ್ನು ಕೊಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಬಟ್ ಶೀಘ್ರವಾಗಿ ಈ ತೋಟಗಳು ನಮಗೆ ಏನಾದರೂ ರಿಕವರ್ ರಿಕವರಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಲಘು ಪೋಷಕಾಂಶವನ್ನು ಮತ್ತು ಒಂದು ಮುಖ್ಯ ಪೋಷಕಾಂಶವನ್ನು ಸಿಂಪರಣೆ ಮೂಲಕ ಕೊಡೋದ್ರಲ್ಲಿ ನಮಗೆ ಅರ್ಥ ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ದಾವಣಗೆರೆ ಜಿಲ್ಲೆನಲ್ಲಿ ಸ್ವಲ್ಪ ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ ಪ್ರದೇಶ ಇದೆ, ಉದಾಹರಣೆ ಚನ್ನಗಿರಿ ಪ್ರದೇಶದಲ್ಲಿ ಉಬ್ರಾಣಿ ಹೋಬಳಿ ಏನಿದೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 15 ದಿವಸದಿಂದ ಕಾಯಿ ಕೊಳೆ ರೋಗದ ಒಂದು ಬಾಧೆ ಜಾಸ್ತಿ ಆಗಿದೆ ಅಂತೇಳಿ ರೈತರು ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ಯಾವ ಬೆಳೆ ಸರ್? ಅಡಿಕೆ ಬೆಳೆಯಲ್ಲಿ ಅತಿ ಹೆಚ್ಚು ಕಾಯಿ ಕೊಳೆ ಬರ್ತಾ ಇದೆ, ಕಾಯಿ ಕೊಳತು ಬಿಟ್ಟು ಉದುರುತ್ತಾ ಇದೆ ಅಂತ ಹೇಳಿ ಗಮನಕ್ಕೆ ಬಂದಿದೆ. ಸೊ ರೈತರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಸಿಂಪರಣೆ ಮಾಡಬೇಕು ಅನ್ನೋ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಸ್ವಲ್ಪ ಕಡಿಮೆ ಆಗಿದೆ. ಸೊ ಬಹಳಷ್ಟು ಜನರು ಅದಕ್ಕೆ ಬೋರ್ಡೋ ದ್ರಾವಣವನ್ನ ಸಿಂಪರಣೆ ಮಾಡ್ತಾ ಇದಾರೆ. ಆ ಬೋರ್ಡೋ ದ್ರಾವಣ ಸಿಂಪರಣೆ ಮಾಡಿದ್ರೆ ಅದಕ್ಕೆ ಬೇಕಾದಂತ ಒಂದು ನಿರ್ವಹಣೆಯನ್ನು ನಾವು ಮಾಡಬಹುದಾಗಿದೆ. ಸರ್ ಒಂದು ಕರೆ ಇದೆ, ಸ್ವೀಕರಿಸ್ಬಿಟ್ಟು ನೆಕ್ಸ್ಟ್ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ದಣಿಯಪ್ಪಣ್ಣ ಅಂತೇಳಿ, ಮಲ್ಲಾಪುರ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ. ದಣಿಯಪ್ಪಣ್ಣ ಮಲ್ಲಾಪುರ. ಅಪ್ಪಣ್ಣ ಕೇಳ್ರಿ, ಪ್ರಶ್ನೆ ಕೇಳ್ರಿ. ನಮಸ್ತೆ ಅಪ್ಪಣ್ಣ. ನಮಸ್ತೆ. ನಮಸ್ತೆ. ನಿಮ್ಮನ್ನ ನಾನೊಂದು 2-3 ಸರಿ ಫೋನ್ ಅಲ್ಲಿ ಭೇಟಿ ಮಾಡಿದ್ದೆ. ಹೇಳಿ ಅಪ್ಪಣ್ಣ. ಏನ್ ಸಮಸ್ಯೆ? ನಮ್ದು 4.5 ವರ್ಷದ ಅಡಿಕೆ ಗಿಡ ಇದೆ ಸರ್. ಓಕೆ. ಈಗ ಒಂಬಳೆ ಹೊಡಿತಾ ಇದೆ. ಓಕೆ. ಸ್ವಲ್ಪ ಸಿಗುತ್ತೆ ಈ ಸರಿ, ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ನಮ್ದು ಜಮೀನು ಬಂದು ಚಿಕ್ಕಪ್ಪನಹಳ್ಳಿ, ಅಲ್ಲಿ ಮಳೆಗಾಲ ಸ್ವಲ್ಪ ಕಡಿಮೆ. ಓಕೆ. ಹಾಗಾಗಿ ನಾವು ಈ ನೀರಾವರಿ ಪದ್ಧತಿನ ಎಷ್ಟ್ ದಿನಕ್ಕೊಂದ್ಸರಿ ನೀರ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ರಶ್ನೆ. ಓಕೆ. ಆಮೇಲೆ ಎರಡನೇ ಪ್ರಶ್ನೆ, ಅದರಲ್ಲಿ ಕಾಳು ಮೆಣಸು ಹಾಕ್ಬೇಕಂತ ಇದೀವಿ ನಾವು. ಓಕೆ ಓಕೆ ಓಕೆ. ಕಾಳು ಮೆಣಸನ್ನ ಹಾಕ್ಲಿಕ್ಕೆ ನಮಗೆ ಉತ್ತಮವಾದ ಮಾಹಿತಿ ಬೇಕು, ಅದು ಯಾವ ಕಡೆಯಿಂದ ಸಿಗುತ್ತೆ ಅನ್ನೋದು ಒಂದು ಮಾಹಿತಿ ಬೇಕು. ಅಪ್ಪಣ್ಣವ್ರೆ, ನೀವು ಕೇಳಿದಂತ ಮೊದಲನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ, ನೀರಾವರಿ ಯಾವುದೇ ಬೆಳೆಗೆ ನಾವು ಕೊಡಬೇಕು ಅಂತ ಹೇಳಿದ್ರೆ ಅದು ಮಣ್ಣು ಮತ್ತೆ ಹವಾಗಣದ ಒಂದು ಮೇಲೆ ನಿಂತಿರ್ತದೆ. ಉದಾಹರಣೆಗೆ, ನಿಮ್ಮ ಮಣ್ಣು ಕೆಂಪು ಮಣ್ಣು ಇದೆಯೋ ಅಥವಾ ಕಪ್ಪು ಮಣ್ಣು ಇದೆಯೋ? ಅಪ್ಪಣ್ಣವ್ರೆ, ಏನಾಗುತ್ತೆ ಕಲ್ ಜರ್ಗ್ ಮಣ್ಣಿದ್ದಾಗ ಏನಾಗುತ್ತೆ, ನೀರು ಆವಿಯ ಅಂದ್ರೆ ನೀರು ಹಿಂಗ್ ಹೋಗ್ತಕ್ಕಂಥದ್ದು ಬಹಳ ಜಾಸ್ತಿ ಇರ್ತದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಪ್ರತಿ ಒಂದು 5-6 ದಿವಸಕ್ಕೊಮ್ಮೆ ನಾವು ನೀರನ್ನು ಕೊಡಬೇಕಾಗ್ತದೆ. ಒಂದು ಅದು ಹನಿ ನೀರಾವರಿ ಪದ್ಧತಿನಲ್ಲಿ ಆದ್ರೆ ಬಹಳ ಉತ್ತಮ. ಒಂದು ಹನಿ ನೀರಾವರಿನಲ್ಲಿ ಉತ್ತಮ. ಒಂದು ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಕಾಳು ಮೆಣಸು ಹಾಕ್ಬೇಕು ಅಂತ ಕೇಳ್ತಾ ಇದ್ದೀರಾ. ಕಾಳು ಮೆಣಸು ಹಾಕ್ಲಿಕ್ಕೆ ನಮಗೆ ಕನಿಷ್ಠ ವಯಸ್ಸು ಏನಪ್ಪ ಅಂತ ಹೇಳಿದ್ರೆ 8-10 ವರ್ಷ ವಯಸ್ಸಾಗಬೇಕು ಅಡಿಕೆ ತೋಟಗಳಿಗೆ. ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ ಏನಪ್ಪ ಅಂತಂದ್ರೆ, ಕಾಳು ಮೆಣಸು ಹಾಕಕ್ಕೆ ಯಾವಾಗ ರೆಡಿ ಆಗುತ್ತೆ ತೋಟ ಅಂದ್ರೆ, ನಿಮ್ಮ ಅಡಿಕೆ ತೋಟದ ಕಾಂಡ ಏನಿದೆಯಲ್ಲ ಅದು ಹಸಿರು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಟರ್ನ್ ಆಗ್ಬೇಕು. ಅಂದ್ರೆ ಅದು ಮೃದು ಕಾಂಡದಿಂದ ಅದು ಒರಟು ಕಾಂಡಕ್ಕೆ ಬರಬೇಕು ಅಂತ ಹೇಳಿದ್ರೆ 8-10 ವರ್ಷ ಆಗ್ತದೆ. ಸೊ 10 ವರ್ಷ ಆದ್ಮೇಲೆ ನೀವು ಕಾಳು ಮೆಣಸನ್ನ ಹಬ್ಬಿಸಬಹುದು. ನಮ್ಮ ಈ ಭಾಗಕ್ಕೆ ಪಣಿಯೂರು 1 ಮತ್ತೆ ಪಣಿಯೂರು 2 ಈ ತಳಿಗಳು ನಮಗೆ ಬಹಳ ಸೂಕ್ತವಾಗಿರ್ತಕ್ಕಂತ ಒಂದು ತಳಿಗಳು. ಅವೆರಡನ್ನು ನೀವು ಬಳಸಬಹುದು. ಈಗ ನಾವು ಅದರಲ್ಲಿ ಪಪ್ಪಾಯಿ ಹಾಕ್ಬೇಕಂತ ಇದೀವಿ, ಸಾಲು ಬಿಟ್ಟು ಸಾಲು ಪಪ್ಪಾಯಿ ಹಾಕೋಣ ಅಂತ ಇದೀವಿ. ಹಾಕ್ಬೋದ ಬೇಡವಾ? 4.5 ವರ್ಷ ಆಯ್ತು ಅಂದ್ರೆ ದಯವಿಟ್ಟು ಬೇಡ ಅಪ್ಪಣ್ಣವ್ರೆ. ಯಾಕೆಂತ ಹೇಳಿದ್ರೆ, ಪಪ್ಪಾಯದಲ್ಲಿ ಏನಾಗುತ್ತೆ ಅಂದ್ರೆ 4.5 ವರ್ಷಕ್ಕೆ ನಮಗೆ ಸ್ವಲ್ಪ ಶೇಡ್ ಎಫೆಕ್ಟ್ ಇರೋದ್ರಿಂದ, ಅಂದ್ರೆ ನೆರಳಿನ ಎಫೆಕ್ಟ್ ಇರೋದ್ರಿಂದ ನಮಗೆ ಹೆಣ್ಣು ಹೂಗಳ ಸಂಖ್ಯೆ ಪಪ್ಪಾಯದಲ್ಲಿ ಜಾಸ್ತಿ ಬರುತ್ತೆ. ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಬಂದಾಗ ನಮಗೆ ಕಾಯಿಗಳ ಕಚ್ಚತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ. ಬಿಸಿಲು ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ಈ ಸಂದರ್ಭದಲ್ಲಿ 4.5 ವರ್ಷದಲ್ಲಿ ನಾವು ಅಂತರ್ಬೆಳೆಯಾಗಿ ಪಪ್ಪಾಯ ಮಾಡೋದು ಬೇಡ. ಮೊದಲೇ 1 ವರ್ಷ 2 ವರ್ಷ 3 ವರ್ಷದಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಈಗ ಬೇಡ ಅಂತ ಹೇಳ್ತಾರೆ ಸರ್. ಸರಿ ಅಪ್ಪಣ್ಣವ್ರೆ, ನಿಮಗೆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ತಿಳ್ಕೊಳ್ತೀವಿ, ಮುಂದಿನ ಕರೆ ಹೋಗ್ತೀವಿ. ಹಲೋ ಹಲೋ ಹಲೋ. ನಮಸ್ಕಾರ. ನಮಸ್ತೆ, ನಿಮ್ ಹೆಸರು ಹೇಳ್ರಿ ಸರ್? ನಾನು ಕುಂದಾನಗರಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಶಿವಲಿಂಗಯ್ಯ ಹಿರೇಮಠ ಅವ್ರೆ, ಬೆಳಗಾವಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ರ. ನಿಮ್ ಪ್ರಶ್ನೆ ಕೇಳ್ರಿ. ಕೇಳಿ ಸರ್. ನನ್ನ ಪ್ರಶ್ನೆ ಅಂದ್ರೆ, ವೈಜ್ಞಾನಿಕ ಬೆಳೆಗಳು ಅಂದ್ರೆ ನಾವ್ ಯಾವ್ಯಾವ ಕಂತೀವ್ರಿ, ಮತ್ತೆ ಅದ್ರ ವೈಜ್ಞಾನಿಕವಾಗಿ ಹೆಂಗ್ ಮಾಡ್ಬೇಕು, ಸಂಕ್ಷಿಪ್ತ ವಿವರ ಮಾಡ್ಬೇಕ್ರಿ ಸರ್? ನನಗೆ ವೈಜ್ಞಾನಿಕ ಬೆಳೆಗಳು ಅಂತ ಕೇಳ್ತಾ ಇದ್ರಲ್ವಾ ನೀವು? ಓಕೆ. ಶಿವಲಿಂಗಯ್ಯನವರ, ತೋಟಗಾರಿಕೆ ಬೆಳೆಗಳು ಅಂತಂದ್ರೆ ನಮಗೆ ಆದಾಯ ತಂದುಕೊಡ್ತಕ್ಕಂಥ ಬೆಳೆಗಳು. ಅವು ಹಣ್ಣಿನ ಬೆಳೆಗಳಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ತೋಟಪಟ್ಟಿ ಬೆಳೆಗಳಿರ್ಬೋದು, ಅಡಿಕೆ, ತೆಂಗು, ಕಾಫಿ, ಟೀ, ಇವೆಲ್ಲ ಬೆಳೆಗಳನ್ನ ನಾವು ವೈಜ್ಞಾನಿಕ ಬೆಳೆಗಳು ಅಥವಾ ತೋಟಗಾರಿಕೆ ಬೆಳೆಗಳು ಅಂತ ಹೇಳಿ ನಾವು ಕರಿತೇವೆ. ಅದರಲ್ಲಿ ನಾವು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ವೈಜ್ಞಾನಿಕ ನಿರ್ವಹಣೆ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಪ್ರಾರಂಭದ ಹಂತದಿಂದ ಬೀಜವನ್ನು ಹಾಕುವುದರಿಂದ ಹಿಡಿದು ಯಾವ ತಳಿಯನ್ನು ನಿರ್ವಹಣೆ ಮಾಡಬೇಕು, ಯಾವ ಮಣ್ಣಿಗೆ ಯಾವ ತಳಿ ಸೂಕ್ತ ಅಂತಕ್ಕಂಥದ್ದು, ಆಮೇಲೆ ಅದನ್ನ ಯಾವ ಹಂತರದಲ್ಲಿ ನಾಟಿ ಮಾಡಬೇಕು, ಮತ್ತೆ ಉದಾಹರಣೆಗೆ ಯಾವ ಗೊಬ್ಬರ ಕೊಡಬೇಕು, ಇವೆಲ್ಲವನ್ನು ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರ ನಮಗೆ ಕೃಷಿನಲ್ಲಿ ಆಗ್ತಕ್ಕಂಥ ಖರ್ಚು ಕಡಿಮೆ ಆಗಿ ಉತ್ತಮವಾದ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಉದಾಹರಣೆಗೆ ಈಗ ನೀವು ಬೆಳಗಾವಿ ಜಿಲ್ಲೆಯಿಂದ ಮಾತಾಡ್ತಿದ್ದೀರಾ, ಅಲ್ಲಿ ಮಾವು ಹೆಚ್ಚಾಗಿ ಬೆಳೀತಾರೆ, ಹೌದಾ ಶಿವಲಿಂಗೇನವರೇ? ಮಾವು, ಈ ಮಾವಿನಲ್ಲಿ ವೈಜ್ಞಾನಿಕ ನಿರ್ವಹಣೆ ಅಂದ್ರೆ ಏನಪ್ಪಾ ಅಂದ್ರೆ ಉತ್ತಮವಾದಂತ ತಳಿಯ ಆಯ್ಕೆ ಮಾಡ್ಕೊಂತಕ್ಕಂಥದ್ದು. ಉದಾಹರಣೆಗೆ ಆಪೂಸ್ ತಳಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅವುಗಳನ್ನ 25 feet ಅಂತರದಲ್ಲಿ ನಾಟಿ ಮಾಡ್ತಕ್ಕಂಥದ್ದು, ಮತ್ತೆ ಪ್ರತಿ ವರ್ಷ 2 times ಅದಕ್ಕೆ ಪೋಷಕಾಂಶವನ್ನ ನೀಡ್ತಕ್ಕಂಥದ್ದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕಗಳನ್ನು ಕೊಡತಕ್ಕಂಥದ್ದು, ಮತ್ತೆ ಪ್ರತಿ ಮುಂಗಾರು ಪ್ರಾರಂಭವಾದ ತಕ್ಷಣ ಅದಕ್ಕೆ ಚಾಟಣಿಯನ್ನು ಮಾಡ್ತಕ್ಕಂಥದ್ದು, ಅಂದ್ರೆ ಅದನ್ನ ಪ್ರೂನಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಮತ್ತೆ ಇದು ಏನು ಮಳೆಗಾಲ ಮುಗಿದಾದ ನಂತರ ಅದು ಡಿಸೆಂಬರ್ ತಿಂಗಳಲ್ಲಿ ಅದಕ್ಕೆ ನಾವು ಸಿಂಪರಣೆಯನ್ನು ಮಾಡತಕ್ಕಂಥದ್ದು ಲಘು ಪೋಷಕಾಂಶಗಳನ್ನ, ಇವೆಲ್ಲ ಮೆಥಡ್ ಅನ್ನ ನಾವು ವೈಜ್ಞಾನಿಕ ನಿರ್ವಹಣೆ ಅಂತ ಹೇಳಿ ನಾವು ಕರಿತೀವಿ. ಸರ್, ಇನ್ನೊಂದು ಸಣ್ಣ ಪ್ರಶ್ನೆ ಸರ್. ಸರ್, ನಮ್ಮಲ್ಲಿ ಕಬ್ಬು ಜಾಸ್ತಿ ಬೆಳೆದ್ರಿ ಸರ್, ಬೆಳಗಾವಿ ರೀ. ಹ್ಞೂನ್ರಿ, ಬೆಳಗಾವಿ ಮತ್ತು ಬೆಳಗಾವಿ ಎಲ್ಲಾ ತಾಲೂಕುಗಳಿಗೂ ಕಬ್ಬನ್ನ ಜಾಸ್ತಿ ಬೆಳೆದ್ರೆ, ಈ ಸಲ ಏನಾದ್ರಿ ಕಬ್ಬಿಗೆ ಬೆಣ್ಣೆ ಹುಳ ಬಾಳ ಇದ್ರಿ ಸರ್, ಅದಕ್ಕೆ ಏನಾದ್ರು ಬೆಣ್ಣೆ ಹುಳ ನಿರ್ವಹಣೆಗೆ ಏನ್ ಮಾಡಿ ಶಿಲಿಂಗೇನಾರ ಅಂತ ಹೇಳಿದ್ರೆ, ಮೆಟರೈಸಿಯಂ ಅಂತ ಹೇಳಿ ಒಂದು ನಮ್ಗೆ ಈ ಜೈವಿಕವಾದಂತ ಒಂದು ಕೀಟನಾಶಕ ದೊರೀತದೆ, ಮೆಟರೈಸಿಯಂ ಅಂತ ಹೇಳಿ. ಮೆಟರೈಸಿಯಂ ಅಂತ ಹೇಳಿ ಒಂದು ಜೈವಿಕವಾಗಿರ್ತಕ್ಕಂಥ ಒಂದು ಕೀಟನಾಶಕ ಸಿಗ್ತದೆ. ಅದನ್ನ ನೀವೇನ್ ಮಾಡಿ ಅಂತಂದ್ರೆ, ಅದನ್ನ ನಾವು ಎರೆಹುಳ ಗೊಬ್ಬರದ ಜೊತೆಗೆ ಪೌಡರ್ ಇದ್ರೆ ಅದನ್ನ ಮಿಕ್ಸ್ ಮಾಡಿ ನಾವು ಹೊಲದಲ್ಲಿ ಹಲ್ಲಲ್ಲಿ ಉಗ್ಗಿದ್ರೆ ಅದು ನಮಗೆ ಬೆಣ್ಣೆ ಹುಳ ಹತೋಟಿಗೆ ಬರುತ್ತೆ. ಅಥವಾ ನಿಮಗೆ ಏನಾದರೂ ಲಿಕ್ವಿಡ್ ಫಾರ್ಮ್ ಸಿಕ್ತು ಅಂತ ಹೇಳಿದ್ರೆ ಅದನ್ನ 10 mL ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ನೀವು ಹೊಲದಲ್ಲಿ ಅಲ್ಲಲ್ಲಿ ಸಿಂಪರಣೆ ಮಾಡಿದ್ರೆ ಆ ಗೊಣ್ಣೆ ಹುಳದ ಮೇಲೆ ಅದು ಬಿದ್ದು ಬಿಟ್ಟು ಅದು ಅದರ ನಿಯಂತ್ರಣವನ್ನು ಮಾಡುತ್ತೆ. ಓಕೆ, ಅದಕ್ಕೆ ಎಲ್ಲರೂ ತಿಪ್ಪಿ ಗೊಬ್ಬರ ಹಾಕಂತಾರೆ, ತಿಪ್ಪಿ ಗೊಬ್ಬರ ಬಿಟ್ಟು ಯಾವ್ದಾಗ್ಬೇಕು? ತಿಪ್ಪಿ ಗೊಬ್ಬರ ಬಿಟ್ರೆ ನಿಮ್ಗೆ ಯಾವ್ದಾದ್ರು ಕಾಂಪೋಸ್ಟ್ ಗೊಬ್ಬರ ಸಿಗ್ತೈತ್ರಿ? ನಿಮ್ ಕಡೆ ಎಲ್ಲ ತುಂಬಾ ಶುಗರ್ ಫ್ಯಾಕ್ಟರಿಗಳು ಇದಾವೆ, ತುಂಬಾ ಕಬ್ಬಿನ್ ಫ್ಯಾಕ್ಟರಿನಲ್ಲಿ ಪ್ರೆಸ್ ಮಾಡ್ ಸಿಗ್ತದೆ, ಅದನ್ನೆಲ್ಲ ಕೊಳಸ್ಬಿಟ್ಟು ನೀವು ಎರೆಹುಳ ಗೊಬ್ಬರ ಫ್ಯಾಕ್ಟರಿ ಗೊಬ್ಬರ ಐತಲ್ರಿ, ಅದನ್ನ ಚೆನ್ನಾಗಿ ನೀವು ಕಬ್ಬಿನ ರೌದಿ ಜೊತೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಎರೆಹುಳ ಬಿಟ್ಕೊಂಡು ಎರೆಹುಳ ಗೊಬ್ಬರ ಮಾಡ್ಕೊಂಡು ಅದನ್ನ ಬಳಕೆ ಮಾಡಿ. ಬಳಕೆ ಮಾಡಬಹುದು, ತುಂಬಾ ಚೆನ್ನಾಗಿ ಮಾಡಿ. ಸಿಬ್ಬಂದಿಗೂ ತಮಗೂ ಧನ್ಯವಾದ. ಧನ್ಯವಾದಗಳು ಶಿವಲಿಂಗಯ್ಯ ಅವರೇ. ಹಲೋ ಹಲೋ, ಕರೆ ಕಟ್ ಆಯ್ತು ಅಂತ ಕಾಣುತ್ತೆ. ಹಾ ಸರ್, ಈಗ ವೈಜ್ಞಾನಿಕ ಬೆಳೆಗಳ ಬಗ್ಗೆ ಹೇಳ್ತಾ ಇದ್ರಿ ಸರ್. ನಮ್ಮ ರೈತರು ಏನಂದ್ರೆ ಯಾವ ತಳಿಗಳು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಭೂಮಿ ಸಿದ್ಧತೆ ಮಾಡ್ಕೋಬೇಕು, ಯಾವ ರೀತಿ ಅಂತರ ಕೊಟ್ಟು ನಾಟಿ ಮಾಡಬೇಕು ತೋಟಗಾರಿಕೆ ಬೆಳೆಗಳಲ್ಲಿ, ಇವು ಸಹ ವೈಜ್ಞಾನಿಕ ಮಾಹಿತಿ ನೀವು ಹೇಳ್ದಂಗೆ ಮಾಡಿದ್ರೆ ಚೆನ್ನಾಗಿ. ಈಗ ಯಾರೋ ನಮ್ಮ ತಂದೆ ನಮ್ಮ ತಾತರ ಎಲ್ಲ ಮಾಡ್ತಿದ್ರು, ಆ ಟೈಪೇ ಮಾಡಕ್ ಹೋದ್ರೆ ನಾವು ಈಗ ಹೆಚ್ಚು ಇಳುವರಿ ತೋಟಗಾರಿಕೆ ಬೆಳೆಗಳಲ್ಲಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಷಯ ನಾನು ನಿಮಗೆ ಹೇಳಕ್ ಬಯಸೋದು, ನಮ್ಮೆಲ್ಲ ರೈತ ಬಂದವರಿಗೆ ಸರ್ ಒಂದು ಕರೆ ಇದೆ. ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ಹೊನ್ನೂರಲ್ಲಿ ಸರ್, ಹನುಮಂತಾಪುರದಿಂದ. ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ. ಹೊನ್ನೂರಲ್ಲಿ ಅವರು ನಿಮ್ ಪ್ರಶ್ನೆ ಕೇಳ್ರಿ, ವಿಜ್ಞಾನಿಗಳಿದ್ದಾರೆ. ಸರ್, ನಾನು ಬಾಳೆ ಹಾಕಿದೀನಿ. ಓಕೆ, ಈಗ ಹಾಕಿ 3 months ಆಗಿದೆ. ಓಕೆ, ಎರಡೆರಡು ಕಂದು ಬಿಟ್ಟಿದೀನಿ ಸರ್, ಎರಡೆರಡು ಬಿಟ್ಟಿದೀನಿ, ಉಳಿದವೆಲ್ಲ ಕೊಯ್ತಾ ಇದೀನಿ. ಓಕೆ, ಈಗ ಗೊಬ್ಬರ, ಈಗ 3 months ಗೊಬ್ಬರ ಯಾವ್ದು ಹಾಕ್ಬೇಕು? ಓಕೆ, ಆಮೇಲೆ ಔಷಧಿ ಯಾವ ಸಿಂಪಡಣೆ ಮಾಡ್ಬೇಕು ಅಂತ ಸ್ವಲ್ಪ ಮಾಹಿತಿ ಕೊಡಿ ಸರ್. ನನಗೆ ಯಾವ ರೋಗ ಬರ್ತಾವ ಗೊತ್ತಿಲ್ಲ, ಇದು ಹೊಸದಾಗಿ ಬೆಳೀತಿರೋದು. ಹೊನ್ನೂರಲ್ಲಿ ಅವರೇ, ನೀವು ಬಾಳೆ ಹಾಕಿ 3 months ಅಂತ ಹೇಳ್ತೀರಾ, ಕಂದನ್ನ 2 ಹಾಕ್ಬಿಟ್ರಿ? ಓಕೆ, ಈಗ ಒಂದು ಮಾಹಿತಿ ತಿಳ್ಕೊಳ್ಳಿ ಹೊನ್ನೂರಲ್ಲಿ ಅವರು, ಏನಂದ್ರೆ ನೀವು 2 ಬಿಟ್ಟಿರೋದ್ರಿಂದ 2 ಬೆಳೆಗೆ ನಿರ್ವಹಣೆ ಮಾಡ್ತಕ್ಕಂಥ ಕ್ರಮಗಳನ್ನ ಮಾಡಬೇಕು. ಈಗ ಒಂದೇ ತಟ್ಟೆನಲ್ಲಿ ಇಬ್ರು ಊಟ ಮಾಡ್ತಾ ಇದಾರೆ, ಇಬ್ರಿಗೂ ಊಟ ಹಾಕ್ಬೇಕು ನೀವು ಈಗ. ಓಕೆನಾ? ಅದು ಒಂದು. ಎರಡನೇದೇನಪ್ಪಾ ಅಂತಂದ್ರೆ, ಈಗ 3 ಆಗಿರೋದ್ರಿಂದ ನೀವು ಈಗಾಗಲೇ ಗೊಬ್ಬರ ಕೊಟ್ಟಿದ್ರೆ ಪ್ರತಿ 45-50 days ಗೊಬ್ಬರ ಕೊಡಬೇಕು. ಓಕೆನಾ? 50 days ಗೊಬ್ಬರ ಕೊಡಬೇಕು. ಈಗ ಏನ್ ಮಾಡಿ, ಆಲ್ರೆಡಿ ಕೊಟ್ಟಿನಿ ಸರ್, ಒಂದು 16 ಅಂತ. 16 ಕೊಟ್ಟು ಎಷ್ಟು ದಿವಸ ಆಗಿದೆ? ಈಗ ಒಂದು ವಾರ ಆಗಿದೆ. ಇನ್ನು ಇಲ್ಲಿಂದ 30 ಬಿಟ್ಬಿಟ್ಟು ನೀವು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂತ ಹೇಳಿ ಸಂಯುಕ್ತ ಗೊಬ್ಬರ ಸಿಗ್ತದೆ. ಅದನ್ನ ಒಂದು 150 ಗ್ರಾಂ ಒಂದು ಗಿಡಕ್ಕೆ, ಅಂದ್ರೆ ನೀವು ಒಂದು ಗುಣಿಗೆ 300 ಗ್ರಾಂ ಕೊಡ್ಬೇಕು, ಯಾಕೆಂದ್ರೆ ಇಬ್ಬರಿದ್ದಾರೆ. ಸೊ ಹಂಗಾಗಿ ನೀವು 300 ಗ್ರಾಂ ಒಂದು ಗಿಡಕ್ಕೆ ಕೊಡ್ರಿ ಒಂದು. ಆಮೇಲೆ ಪ್ರತಿ 2 ತಿಂಗಳಿಗೆ ಏನ್ ಮಾಡ್ರಿ ಅಂತಂದ್ರೆ, ನೀವು ಇದು ರೋಗ ಮತ್ತೆ ಕೀಟ ಬರದೇ ಇರಲಿ ಅಂತ ಹೇಳಿ ಒಂದು ಕಾರ್ಬನ್ಡೈಜಿಮ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಹೇಳಿ ಕಾಂಬಿನೇಷನ್ ಗೊಬ್ಬರ ಸಿಗುತ್ತೆ. ಸಾರಿ, ಯಾವುದು ಒಂದು ಫಂಜಿಸೈಡ್ ಸಿಗುತ್ತೆ, ರೋಗನಾಶಕ ಸಿಗುತ್ತೆ. ಹೌದು, ಪುಡಿ ಪುಡಿ ಪುಡಿ ಸಾಫ್ಟ್ ಪೌಡರ್ ಅಂತ ಸಿಗುತ್ತೆ ನಿಮಗೆ, ಅದು 2 ಗ್ರಾಮು. ಕ್ಲೋರೋಪೈರಿಪಾಸ್ 2 ml ಮತ್ತೆ 19 19 19 5 ಗ್ರಾಮು, ಇವು ಮೂರನ್ನು ಮಿಶ್ರಣ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಅವುಗಳನ್ನ ಪ್ರತಿ ಬುಡಕ್ಕೆ ಸಹ 1 ಲೀಟರ್ ಹಾಕ್ಬೇಕು. ಅದು 2 ತಿಂಗಳಿಗೊಮ್ಮೆ ಹಾಕ್ಬೇಕು. ಆಯ್ತಾ, ಇದನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ರೋಗ ಕೀಟ ಮತ್ತೆ ಏನೂ ಬರೋದಿಲ್ಲ. ಓಕೆನಾ? ಸೊ ಇಷ್ಟನ್ನ ನೀವು ಮಾಡಿ ಆಮೇಲೆ 6 ತಿಂಗಳೊಳಗೆ ನೀವು ಗೊಬ್ಬರ ಕೊಡೋದನ್ನ ಮುಗಿಸ್ಬೇಕು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಯಾಕೆಂದ್ರೆ ಬಾಳೆ ಬೆಳೆಗಾರರು ಮಾಡ್ತಕ್ಕಂಥ ಪ್ರಮುಖ ತಪ್ಪು ಏನಪ್ಪ ಅಂತಂದ್ರೆ, ಗೊನೆ ಬಿಡೋ ತನಕ ಗೊಬ್ಬರ ಹಾಕ್ತೀರ. ದಯವಿಟ್ಟು ಗೊನೆ ಬಿಡೋ ತನಕ ಗೊಬ್ಬರ ಕೊಡಬಾರದು. 6 ತಿಂಗಳೊಳಗೆ ನೀವು ಮುಖ್ಯ ಗೊಬ್ಬರಗಳನ್ನು ಕೊಡಬೇಕು. 6 ತಿಂಗಳ ನಂತರ ಬಾಳೆಗೆ ಬಾಳೆ ಸ್ಪೆಷಲ್ ಅಂತಕ್ಕಂಥ ಲಘು ಪೋಷಕಾಂಶ ಸಿಗುತ್ತೆ, ಅದನ್ನ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಪ್ರತಿ ತಿಂಗಳು ಸಹ ಅದನ್ನ ಸಿಂಪಡಣೆ ಮಾಡಬೇಕು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಧನ್ಯವಾದಗಳು ವನ್ನರಾಲಿ ಅವರೇ. ನಿಮ್ಮ ವಾಯ್ಸ್ ಸರಿ ಕಟ್ ಕಟ್ ಆಗ್ತಾ ಇದೆ, ರೇಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಮುಂದಿನ ಕರೆಗೆ ಹೋಗ್ತಾ ಇದೀವಿ. ಹಲೋ, ಆಕಾಶವಾಣಿ. ನಮಸ್ಕಾರ ಸರ್, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕಪುರ ಗ್ರಾಮದಿಂದ. ಶ್ರೀಶೈಲ ತೇಲಿ ಅವರು ಬೆಳಗಾವಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ರ. ತೇಲಿ ಅವರು, ನಿಮ್ ಪ್ರಶ್ನೆ ಕೇಳ್ರಿ. ಬಸವನಗೌಡ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ ಸರ್. ನಾನು ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಈಗ ನಮ್ ಕಡೆ ಸರ್ ದೀರ್ಘಾವಧಿ ಬೆಳೆಗಳನ್ನ ಸರ್ ಜಾಸ್ತಿ ಬೆಳಿತೀರ ಸರ್. ಇದಕ್ಕೆ ನಾವು ಒಂದು ವೈಜ್ಞಾನಿಕವಾಗಿ ಒಂದು ಹನಿ ನೀರಾವರಿ ಪದ್ಧತಿ ಅಥವಾ ಔಷಧಿಗಳ ಒಂದು ನಿರ್ವಹಣೆ ಸರ್ ನಾವು ಯಾವ ರೀತಿ ಸರ್ ಅದಕ್ಕೆ ಮಾಡ್ಕೋಬೇಕಾಗತ್ರಿ? ಮತ್ತೆ ಉದಾಹರಣೆಗೆ ಯಾವ ಬೆಳೆ ಅಂತ ಹೇಳ್ತೀರಾ, ಯಾವ ಬೆಳೆ ಅಂತ? ಸರ್ ನಾವು ಕಬ್ಬು ಮತ್ತು ಅಡಿಸಿನ ಸರ್ ಜಾಸ್ತಿ ಹಾಕ್ತಿರೋ ಸರ್. ಆಮೇಲೆ ತೋಟಗಾರಿಕೆ ಬೆಳೆಯಲ್ಲಿ ಸ್ವಲ್ಪ ಟೊಮೆಟೊ ಅಥವಾ ಮೆಣಸಿನ ಗಿಡ ಆಗಲಿ ಸರ್, ಈ ರೀತಿ ಹಾಕಿರ್ತೀರ ಸರ್? ಓಕೆ ಓಕೆ ಸರ್. ಈಗ ಕೊಯ್ಲಿನ ನಂತರ ಸರ್ ಮತ್ತೆ ನಾವು ಅದನ್ನ ನಿರ್ವಹಣೆ ಸರ್ ಯಾವ ರೀತಿ ಮಾಡ್ಕೋಬೇಕು ಸರ್? ವೈಜ್ಞಾನಿಕ ಪದ್ಧತಿ ಅಂದ್ರೆ ಸರ್ ಕೊಯ್ಲಿನ ನಂತರ ಮತ್ತೆ ನಾವು ಅದನ್ನ ಮತ್ತೆ ಮರು ಬಳಕೆ ಮಾಡಬೇಕಾಗತ್ತಲ್ಲ ಸರ್, ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಸರ್, ಅದಕ್ಕಾಗಿ ಮತ್ತೆ ಯಾವ ರೀತಿ ಮರು ಬಳಕೆ ಮಾಡಬೇಕು? ಉದಾಹರಣೆಗೆ ನೋಡಿ, ಯಾವುದೇ ಒಂದು ಬೆಳೆ ಕಟಾವು ಆದ ತಕ್ಷಣ ತಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೆಳೆ ಪರಿವರ್ತನೆಯನ್ನು ಮಾಡ್ಬೇಕು. ಅದು ಒಂದು ವೈಜ್ಞಾನಿಕ ನಿರ್ವಹಣೆ. ಉದಾಹರಣೆ, ಟೊಮ್ಯಾಟೊ ಹಾಕಿರ್ತೀರ, ಬದನೆ ಹಾಕಿರ್ತೀರ ಅಥವಾ ಮೆಣಸಿನಕಾಯಿ ಹಾಕಿರ್ತೀರ, ಅದೇ ಕೂಳೆಗೆ ಈ ಬೆಳೆಗಳನ್ನ ಯಾವ್ದನ್ನು ಹಾಕ್ಬಾರ್ದು, ಅದನ್ನ ಕೂಳೆ ಬದಲಾವಣೆ ಅಂತ ಕರಿತೀವಿ ನಾವು. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಇವೆಲ್ಲ 3 ಬೆಳೆಗಳನ್ನ ಹಾಕಿರ್ತಕ್ಕಂಥ ತಾಕಲ್ಲಿ ನಾವು ಬೇರೆ ಬೆಳೆಯ ಕೂಳೆಯನ್ನು ಹಾಕ್ಬೇಕು. ಉದಾಹರಣೆಗೆ ಮೂಲಂಗಿ ಇರ್ಬೋದು ಅಥವಾ ಜವಳಿಕಾಯಿ ಇರ್ಬೋದು ಅಥವಾ ಬೀನ್ಸ್ ಇರ್ಬೋದು, ಬೇರೆ ಬೆಳೆಗಳನ್ನ ಬದಲಾವಣೆ ಮಾಡ್ಬೇಕು. ಯಾಕೆ ವೈಜ್ಞಾನಿಕವಾಗಿ ಈ ಬೆಳೆ ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಈ ಬೆಳೆಗೆ ಬಂದಂತ ರೋಗಗಳು ಆ ಬೆಳೆಗೆ ಬರೋದಿಲ್ಲ. ಅವಾಗ ನಮಗೆ ಔಷಧಿ ಮತ್ತೆ ಇದಕ್ಕೆ ಮಾಡ್ತಕ್ಕಂಥ ಖರ್ಚು ಸಹ ನಮಗೆ ಉಳಿತದೆ. ಓಕೆನಾ? ಇದು ಒಂದು. ಎರಡನೇದೇನಪ್ಪ ಅಂತಂದ್ರೆ, ಬಹಳ ವಿಶೇಷವಾಗಿ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡಬಾರದು. ಯಾಕೆಂದ್ರೆ ಎಲ್ಲಾ ತರಕಾರಿ ತಳಿಗಳು ಒಂದೇ ಸೀಸನ್ ಅಲ್ಲಿ ಬೆಳೆಯಕ್ಕಾಗೋದಿಲ್ಲ. ಮಳೆಗಾಲದಲ್ಲಿ ಬೆಳೀತಕ್ಕಂಥವೇ ಬೇರೆ, ಚಳಿಗಾಲದಲ್ಲಿ ಬೆಳೀತಕ್ಕಂಥವೇ ಬೇರೆ, ಬೇಸಿಗೆಗಾಲದಲ್ಲಿ ಬೆಳೀತಕ್ಕಂಥವೇ ಬೇರೆ. ಆಯಾ ಒಂದು ಕಾಲಕ್ಕೆ ಅನುಗುಣವಾಗಿ ನಾವು ಯಾವ ತಳಿಗಳನ್ನು ಬೆಳಿಬೇಕು ಅನ್ನಕ್ಕಂತಕ್ಕಂಥದ್ದನ್ನ ನಾವು ಸಿದ್ಧ ಮಾಡ್ಕೊಂಡು ಇದು ಮಾಡಬೇಕು. ಆಮೇಲೆ ಒಂದು ಇನ್ನೊಂದು ಹೇಳ್ತೀನಿ, ವೈಜ್ಞಾನಿಕ ಬೆಲೆ ಸಿಗಬೇಕು ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಅಂತಂದ್ರೆ, ನೀವು ಹಾರ್ವೆಸ್ಟ್ ಆದ ತಕ್ಷಣ ಅಂದ್ರೆ ಬೆಳೆಯನ್ನ ಕಟಾವು ಮಾಡಿದ ತಕ್ಷಣನೇ ಅದನ್ನ ವರ್ಗೀಕರಣ ಮಾಡಬೇಕು. ಅದು ಬಹಳ ಮುಖ್ಯ. ಮಾಡ್ತಾರೆ ನಿಮ್ ಭಾಗದಲ್ಲೆಲ್ಲ, ನಾನು ನೋಡಿದ್ದೇನೆ, ಮಾಡ್ತಾರೆ. ವರ್ಗೀಕರಣ ಅಂತಂದ್ರೆ ಗ್ರೇಡ್ ಮಾಡೋದು ಅಂತ ನಾವ್ ಹೇಳ್ತೀವಿ, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಹೇಳಿ. ವರ್ಗೀಕರಣ ಬಹಳ ಪ್ರಮುಖ ಯಾವುದೇ ತರಕಾರಿ ಬೆಳೆಗಳನ್ನು ಮಾರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತದೆ ಒಂದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಿಮಗೆ ಶೇಖರಣಾ ಸಾಮರ್ಥ್ಯ ಇದ್ರೆ ಶೇಖರಣೆಗೂ ಸಹ ನೀವು ಇಟ್ಟು ಮಾರಾಟ ಮಾಡೋದನ್ನು ಸಹ ನೀವು ಕಲಿಬಹುದು. ಇವೆಲ್ಲ ವೈಜ್ಞಾನಿಕ ನಿರ್ವಹಣೆಯಲ್ಲಿ ಬರ್ತದೆ. ಆಮೇಲೆ ಹನಿ ನೀರಾವರಿ ಬಗ್ಗೆ ಕೇಳ್ತಾ ಇದ್ರಿ, ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ, ಹನಿ ನೀರಾವರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವೆಂಚೂರಿ ಸಿಸ್ಟಮ್ ಅನ್ನ ಅಳವಳಿಕೆ ಮಾಡ್ಕೊಡ್ರಿ ತರಕಾರಿಗಳಿಗೆ. ಯಾಕೆಂತಂದ್ರೆ ತರಕಾರಿಗಿರ್ಬೋದು, ಶುಗರ್ ಕೇನ್ಗಿರ್ಬೋದು, ಬೇರೆ ಯಾವುದೇ ಬೆಳೆಗಳಿಗೆ ನೀವು ವೆಂಚೂರಿ ಸಿಸ್ಟಮ್ ಮಾಡ್ಕೊಂಡ್ರೆ ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರಗಳನ್ನ ನಾವು ಈ ಒಂದು ನೀರಿನಲ್ಲೇ ಅಂದ್ರೆ ಡ್ರಿಪ್ ನೀರಿನ ಮೂಲಕನೇ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ನಾವು ಫರ್ಟಿಗೇಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ರಸಾವರಿ ಪದ್ಧತಿ ಅಂತ ಕರಿತೀವಿ. ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಹೌದು, ಇದರಿಂದ ಕೂಲಿ ಕಾರ್ಮಿಕರ ಒಂದು ಅವಲಂಬನೆಯನ್ನು ಸಹ ಕಡಿಮೆ ಆಗುತ್ತೆ, ಮತ್ತೆ ನೇರವಾಗಿ ಬೇರುಗಳಿಗೆ ಗೊಬ್ಬರವನ್ನು ಕೊಟ್ಟಂಗಾಗುತ್ತೆ, ಮತ್ತೆ ನಾವು ಕೊಡತಕ್ಕಂತ ಗೊಬ್ಬರದ ಪ್ರಮಾಣನು ಸಹ ನಮಗೆ ಕಡಿಮೆ ಆಗುತ್ತೆ. ಸೊ ಇದು ಈ ಉತ್ತರ ಒಂದು ವೈಜ್ಞಾನಿಕ ನಿರ್ವಹಣೆಯನ್ನು ದಯವಿಟ್ಟು ತಾವು ಅನುಸರಿಸಬೇಕು. ಖಂಡಿತ ನಾವು ಈಗ ಒಂದು ಕಬ್ಬಿನ ಬೆಳೆಗಳಿಗೆ ಸರ್ ಒಂದು ಹನಿ ನೀರಾವರಿ ಪದ್ಧತಿಯನ್ನ ಸರ್ ಅಳವಡಿಸಿಕೊಂಡಿದ್ರು, ಬಹಳಷ್ಟು ಒಂದು ಬದಲಾವಣೆ ಕೂಡ ಸರ್ ಆಗಿದೆ ನಮಗೆ, ಅದರಲ್ಲಿ ಗೊಬ್ಬರ ವಿಷಯದ ಕೂಡ ಸರ್ ಬಿಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ಈಗ ಈ ಹನಿ ನೀರಾವರಿ ಸರ್ ಪದ್ಧತಿ ಮಾಡಿದಾಗ ಸರ್ ನಾವು ನಾವು ಒಂದು ಪ್ರತಿಯೊಂದು ಬೆಳೆಗೆ ಸರ್ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ ಸರ್, ಎಲ್ಲ ಒಂದೇ ಸೀಸನ್ ಅಲ್ಲಿ ಮಾಡಿಸ್ಬಿಟ್ರೆ ಸುಮಾರು ಒಂದು 2-3 ವರ್ಷ ಏನು ಮಾಡಿಸೋದು ಬೇಡ ಸರ್? ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ 2 ವರ್ಷಕ್ಕೊಮ್ಮೆನಾದ್ರೂ ನಾವು ಈ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ, ಯಾವುದೇ ಬೆಳೆಗಳಿರ್ಬೋದು ಕನಿಷ್ಠ 2 ವರ್ಷಕ್ಕೊಮ್ಮೆನಾದ್ರೂ ಒಮ್ಮೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸೋದನ್ನ ಕಲಿಬೇಕು. ಮತ್ತೆ ಮಣ್ಣು ಮತ್ತು ನೀರಾವರಿಯಿಂದ ನೀರಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ರಿ. ಖಂಡಿತ ನೀರಿನ ಪರೀಕ್ಷೆನೂ ಸಹ ಮಾಡಿಸ್ಕೋಬಹುದು. ತೇರಿಯವರೇ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಾವು ಮುಂದಿನ ಕರೆಗೆ ಹೋಗ್ತೀವಿ. ಹಲೋ ಆಕಾಶವಾಣಿ. ನಮಸ್ತೆ ಸರ್, ನಾವು ಚಳ್ಳಕೆರೆಯಿಂದ ಮಿರಸಬಳ್ಳಿ ಮಾತಾಡ್ತೀವಿ. ನರಸಿಂಹಸ್ವಾಮಿ ಮಿರಸಬಳ್ಳಿ ಚಳ್ಳಕೆರೆ ತಾಲೂಕು. ನರಸಿಂಹಸ್ವಾಮಿ ಅವ್ರ ಪ್ರಶ್ನೆ ಕೇಳಿ, ವಿಜ್ಞಾನ ಹೇಳಿದ್ರೆ ಸರ್ ನಮ್ದೇನಂದ್ರೆ ಸುಗಂಧ ರಾಜು ಒಂದ್ ವರ್ಷದ ಮೇಲೆ 2 ತಿಂಗಳಾಗಿದೆ ಸರ್. ಓಕೆ, ಈಗ ಅದೇನಾಗ್ತಿದೆ ಹಂಗೆ ಗಿಡ ಲೈಟ್ ಆಗಿ ಸರಗುತ್ತೆ ಸರ್, ಇತ್ತ ಜೋರಾಗಿ ಚಿಗುರು ಬರ್ತಾ ಇಲ್ಲ. ಚಿಗುರು ಬರ್ತಾ ಮೊದ್ಲೆಲ್ಲ ಚೆನ್ನಾಗಿತ್ತು, ಇತ್ತೀಚೆಗೆ ಮಳೆ ಬಿದ್ಮೇಲೆ ಹಂಗಾಗಿದೆ. ನರಸಿಂಹಸ್ವಾಮಿ ಅವ್ರು ಏನ್ ಗೊತ್ತಾ, ಸುಗಂಧ ರಾಜು ಬಹಳ ತೇವಾಂಶ ಜಾಸ್ತಿ ಆದಾಗ ಅದಕ್ಕೆ ರೋಗ ಬರ್ತಕ್ಕಂತ ಒಂದು ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೆ ತಾವೇನ್ ಮಾಡ್ಬೇಕು ಅಂತಂದ್ರೆ, ಮಳೆ ಜಾಸ್ತಿ ಆಯ್ತು ಅಂದ್ರೆ ಅಥವಾ ತೇವಾಂಶ ಜಾಸ್ತಿ ಆಯ್ತು ಅಂತಂದ್ರೆ ಅದಕ್ಕೆ ಅದರ ಒಂದು ಬುಡಕ್ಕೆ ಸ್ವಲ್ಪ ಯಾವ್ದಾದ್ರು ಒಂದು ರೋಗನಾಶಕದಿಂದ ಸಿಂಪರಣೆಯನ್ನ ಮಾಡೋದನ್ನ ಮಾಡ್ಬೇಕು. ಅದಕ್ಕೆ ಈಗ ನಿಮಗೊಂದು ಬೆಸ್ಟ್ ಒಂದು ಔಷಧಿ ಹೇಳ್ತೀನಿ, ಅದಕ್ಕೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಕಾಂಬಿನೇಷನ್ ರಿಡೋಮಿಲ್ ಅಂತ ಒಂದು ಔಷಧಿ ಬರುತ್ತೆ, ತಾವು ಕೇಳಿರ್ಬೋದು. ಆ ರಿಡೋಮಿಲ್ ಔಷಧಿಯನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ಅದ್ರ ಜೊತೆಗೆ 13:0:45 ಅಂತ ಹೇಳಿ ನೀರಿನಲ್ಲಿ ಕರಗತಕ್ಕಂತ ಒಂದು ಗೊಬ್ಬರ ಇದೆ. ಸೊ ಇದನ್ನ 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೋಬೇಕು. ಇದನ್ನ ನಾವೇನ್ ಹೇಳ್ತೀವಿ 13045 ಅಂತ ಕರಿತೀವಿ, ಪೊಟಾಶಿಯಂ ಇದಂತೇಳಿ. ಇದನ್ನ ಹಾಕೋದ್ರಿಂದ ಏನಾಗುತ್ತೆ, ಕವಲುಗಳು ಜಾಸ್ತಿ ಬರ್ತದೆ ಈ ಗೊಬ್ಬರವನ್ನು ಹಾಕೋದ್ರಿಂದ. 13:45 ಹಾಕೋದ್ರಿಂದ ನಮಗೆ ಹೂ ಬರ್ತಕ್ಕಂಥ ಕವಲುಗಳು ಜಾಸ್ತಿ ಬರ್ತದೆ. ಈ ರಿಡೋಮಿಲ್ ಅನ್ನ ನಾವು ಡ್ರೆಂಚಿಂಗ್ ಮಾಡೋದ್ರಿಂದ, ಬುಡಕ್ ಹಾಕೋದ್ರಿಂದ ನಮಗೆ ಈ ಸೊರಗು ರೋಗದ ಬಾಧೆ ಏನಿದೆಯಲ್ಲ ಅದು ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇವೆರಡನ್ನೂ ಸೇರಿಸಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಬೆಳೆ ಇಂಪ್ರೂವ್ ಆಗುತ್ತೆ. ಎಸ್, ಅದಕ್ಕೋಸ್ಕರ ಹೇಳಿದೆ, ಹೂ ಬತ್ತಾ ಇದೆಯಲ್ಲ ಅದಕ್ಕೋಸ್ಕರ ತೇವಾಂಶ ಕಡಿಮೆ ಆಗ್ಬೇಕು. ತೇವಾಂಶ ಕಡಿಮೆ ಆದ ನಂತರ ಈ ನಾನು ಹೇಳಿದಂತ 2, ಒಂದು ರೋಗನಾಶಕ ಮತ್ತೆ ಒಂದು ನೀರಿನಲ್ಲಿ ಕರಗತಕ್ಕಂತ ಸಂಯುಕ್ತ ಗೊಬ್ಬರವನ್ನ ಸಿಂಪರಣೆ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಧನ್ಯವಾದ ಧನ್ಯವಾದಗಳು ನರಸಿಂಹಸ್ವಾಮಿ. ಮುಂದಿನ ಕರೆಗೆ ಹೋಗ್ತೀವಿ. ಹಲೋ ಆಕಾಶವಾಣಿ. ನಮಸ್ತೆ ಸರ್. ನಮಸ್ಕಾರ, ಯಾರು ಇಲ್ಲಿಂದ? ಬೊಮ್ಮಕ್ನಾಳಿಯಿಂದ ಅನಂತರಾಮಸ್ವಾಮಿ ಅಂತ ಹೇಳಿ. ಅನಂತರಾಮಸ್ವಾಮಿ ಬೊಮ್ಮಕ್ನಾಳಿಯಿಂದ. ಅನಂತರಾಮಸ್ವಾಮಿ ಅವ್ರ ಪ್ರಶ್ನೆ ಕೇಳ್ರಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಮ್ಗೆ ಹೋದ ವರ್ಷದಿಂದ ಈ ತೆಂಗಿನ ಮರದಲ್ಲಿ ಹಳ್ಳು ಬಲು ಉದುರ್ತಾ ಐತೆ. ಓಕೆ, ಒಂದು ಓಕೆ. ಮತ್ತೆ ಈಗ ನಮ್ಗೆ ಈಗ ಒಂದು 2-3 ತಿಂಗಳಿಂದ ಹೂವಿನ ಬೆಳೆಯಲ್ಲಿ ಏನಾಗಿದೆ, ನಮೀಗ ಸಾವಯವ ಮಾಡಕ್ಕಂತ ಹೋಗ್ತಿವಿ, ಅದು ಗೊಬ್ಬರ ಹಾಕ್ತಿವಿ, ಗೊಬ್ಬರ ಚಿಕ್ಕ ಗೊಬ್ಬರ ಹಾಕಿದಾಗ ಅದು ಒಂಥರ ದಪ್ಪ ಹುಳ ಬರ್ತದೆ, ನಮ್ಮ ಆಡುಭಾಷೆಯಲ್ಲಿ ಕಾಯಿ ಕಟ್ಟುವಂತ ಬೇರುಳ, ಅದು ಆ ಬೇರಿನ ಬುಡದ ಕೆಳಗಿರುತ್ತ ಗಿಡಕ್ಕಿತ್ರ ಅದು ಹೋಗಿರುತ್ತೆ, ಗಿಡಕ್ಕಿತ್ರ ಸ್ಥಳದಲ್ಲಿ ಇರುತ್ತದೆ. ಓಕೆ, ಅನಂತರಾಮಸ್ವಾಮಿ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ, ತೆಂಗಿನಲ್ಲಿ ಅರಳು ಉದುರ್ತಾ ಇರತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲಾ ಭಾಗದಲ್ಲಿ ಸಮಸ್ಯೆ ಇದೆ. ನಮಗೆ ಗೊತ್ತಿರಬಹುದು, ಕಳೆದ ವರ್ಷ ನಮಗೆ ಅದ್ರ ಹಿಂದಲು ವರ್ಷ ನಮಗೆ ತುಂಬಾ ಬಿಸಿಲಿತ್ತು, ಹಂಗಾಗಿ ನಮಗೆ ಕಾಯಿ ಕಟ್ಟಲಿಲ್ಲ. ಹೋದ ವರ್ಷ ನಮಗೆ ಸ್ವಲ್ಪ ಮಳೆ ಜಾಸ್ತಿ ಆಯ್ತು. ಆಮೇಲೆ ಅಸಮರ್ಪಕ ಪೋಷಕಾಂಶ ನಿರ್ವಹಣೆನೇ ತೆಂಗಿಗೆ ಮೂಲ ಕಾರಣ. ಯಾಕೆಂತಂದ್ರೆ, ನೀವು ಚೆನ್ನಾಗಿ ಮೇಂಟೈನ್ ಮಾಡಬಹುದು ತೆಂಗಿನ ಮರಗಳನ್ನ, ಬಟ್ 90%-ಷ್ಟು ಜನ ಏನಪ್ಪ ಅಂದ್ರೆ ತೆಂಗನ್ನ ಇದುವರೆಗೂ ಮುಖ್ಯ ಬೆಳೆ ಅಂತ ಹೇಳಿ ಕನ್ಸಿಡರ್ ಮಾಡೇ ಇಲ್ಲ. ಹೌದು ಸರ್, ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಬಹಳ ಜನ ಬಂದು ಅಡಿಕೆ ಗೊಬ್ಬರ ಬರ್ಸ್ಕೊಂತಾರ ಹೊರತು ತೆಂಗಿಗೆ ಯಾರು ಗೊಬ್ಬರ ಬರ್ಸ್ಕೊನ ಅಂತ ರೈತರು ಬಹಳ ಕಡಿಮೆ. ನಾನು ಹೇಳೋದು ಎಲ್ಲಾ ರೈತ ಬಾಂಧವರು, ನಿಮ್ಗಂತಲ್ಲ ರಾಮಸ್ವಾಮಿ ಅವರೇ, ಎಲ್ಲಾ ತೆಂಗು ಬೆಳೆಗಾರರು ದಯವಿಟ್ಟು ವರ್ಷಕ್ಕೆ 2 ಬಾರಿ ತೆಂಗಿಗೆ ಪೋಷಕಾಂಶವನ್ನು ನೀಡಿ. ಅದನ್ನ ನಾನು ಸ್ವಲ್ಪ ನಿಮಗೆ ಟ್ರಿಕ್ಕಿಯಾಗಿ ಹೇಳ್ಕೊಡೋದೇನಪ್ಪಾ ಅಂದ್ರೆ, ಒಂದು ಮರಕ್ಕೆ ನೂರು ಕಾಯಿ ಸಿಗುತ್ತೆ ನಿಮಗೆ ಒಂದ್ ವರ್ಷಕ್ಕೆ ಅಂದ್ರೆ ಒಂದು ಇಪ್ಪತ್ತು ಕಾಯಿ ದುಡ್ಡನ್ನು ವಾಪಸ್ ಹಾಕಬೇಕು ನಾವು. ಹೌದು, ಅವಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಗಿಡ ಚೆನ್ನಾಗಿ ಪೋಷಕಾಂಶ ಕೊಟ್ಟಾಗ ಗಿಡ ಚೆನ್ನಾಗಿ ಇದಾಗ್ತದೆ. ಒಂದು ಎರಡನೇದು, ಈಗ ಪೋಷಕಾಂಶ ಕೊಡ್ಲಿಕ್ಕೆ ಸಮಯ ಇದೆ. ಯಾರು ರಾಮಸ್ವಾಮಿ ಅವರೇ, ಈಗ ಏನ್ ಮಾಡಿ ಅಂತಂದ್ರೆ, ಎಷ್ಟು ವರ್ಷದ ತೆಂಗಿನ ಮರ ನಿಮ್ದು? ಆಯ್ತು, ಎಂಟು ವರ್ಷ ಇತ್ತು ಅಂದ್ರೆ ನಾಲ್ಕು ಕೆಜಿ ಬೇವಿನ ಪೌಡರ್ ಕೊಡಿ. ನಾಲ್ಕು ಕೆಜಿ ಬೇವಿನ ಪೌಡರ್, ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರ ಒಂದು ಕೆಜಿ ಕೊಡಿ, ಮತ್ತೆ ಒಂದು ಕೆಜಿ ಪೊಟಾಷ್ ಗೊಬ್ಬರವನ್ನು ಕೊಡಿ. ಇಷ್ಟು ಕೊಡಿ. ಈಗ ಬರ್ತಕ್ಕಂತ ಈಗ ಇನ್ನೇನು ಹಿಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಎರಡು ಕೆಜಿ ಸಂಯುಕ್ತ ಗೊಬ್ಬರ, ಒಂದು ನಾಲ್ಕು ಕೆಜಿ ಅಷ್ಟು ಬೇವಿನ ಪೌಡರ್ ಅನ್ನು ಕೊಡ್ರಿ. ನಿಮಗೆ ಈ ತೆಂಗಿನ ಅರಳು ಉದುರತಕ್ಕಂಥದ್ದು ಮುಂದಿನ ವರ್ಷಕ್ಕೆ ನಿಲ್ಲುತ್ತೆ, ಈಗಲೇ ಸರಿಯಾಗಿ ನಿಲ್ಲಲ್ಲ. ಯಾಕಂದ್ರೆ ನಾವು ಈ ವರ್ಷ ಏನ್ ಕೆಲಸ ಮಾಡಿದ್ರು ಅದರ ತೆಂಗಿನ ರಿಸಲ್ಟ್ ಬರೋದು ಮುಂದಿನ ವರ್ಷಕ್ಕೆ. ಜೊತೆಗೆ ಹೂವಿನ ಬೆಳೆನಲ್ಲಿ ಬೇರುಳದ ಸಮಸ್ಯೆ ಹೇಳಿದ್ರಿ ನೋಡಿ, ಹಸಿ ಸಗಣಿ ಹಾಕ್ತಿದ್ದ ಸಂದರ್ಭದಲ್ಲಿ, ಕೊಟ್ಟಿಗೆ ಗೊಬ್ಬರ ಹಾಕ್ತಂತ ಸಂದರ್ಭದಲ್ಲಿ ಬೇರುಳುಗಳು ಸರ್ವೇ ಸಾಮಾನ್ಯವಾಗಿ ಬರ್ತದೆ. ಹಾಗಾಗಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಾಗ ಚೆನ್ನಾಗಿ ಕಳಿತಂತ ಗೊಬ್ಬರವನ್ನು ಹಾಕಬೇಕು. ಅಕಸ್ಮಾತ್ ನಿಮಗೇನಾದ್ರೂ ಬೇರುಳದ ಸಮಸ್ಯೆ ಇತ್ತು ಅಂದ್ರೆ ಮೆಟರೈಸಿಯಂ ಅಂತ ಹೇಳಿ ಒಂದು ಪೌಡರ್ ಸಿಗುತ್ತೆ, ಆ ಮೆಟರೈಸಿಯಂ ಪೌಡರ್ ಅನ್ನ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಹಾಕಿದ್ರೆ ಬೇರುಳುಗಳು ನೂರಕ್ಕೆ ನೂರರಷ್ಟು ನಾವು ನಿವಾರಣೆಯನ್ನ ಮಾಡಬಹುದು. ಟ್ರೈಕೋಡರ್ಮಾ ಹಾಕಿದಾಗ ಏನಾಗುತ್ತಪ್ಪ ಅಂತಂದ್ರೆ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗುತ್ತೆ, ಅದರಲ್ಲಿ ಬೇರು ಹುಳ ಕಂಟ್ರೋಲ್ ಆಗೋದಿಲ್ಲ. ಓಕೆನಾ? ಓಕೆ ರೈಟ್, ಓಕೆ ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಹೇಳಿ. ಈಗ ಬೇವಿನ ಪೌಡರ್ ಅಂತಂದ್ರೆ ಈಗ ನಮಗೆ ಡೈರೆಕ್ಟ್ ನಮಗೆ ಬೇವಿನ ಬೀಜನ ಸಿಕ್ಬಿಡುತ್ತೆ, ಡೈರೆಕ್ಟ್ ಸಿಗುತ್ತೆ. ಓಕೆ, ಅದನ್ನ ಸ್ವಲ್ಪ ಜಜ್ಜಿ ನಾವು ಖಂಡಿತ ಪುಡಿ ಮಾಡಿ, ಖಂಡಿತ ಪುಡಿ ಮಾಡಿ ಹಾಕಿ, ಏನು ಆಗಲ್ಲ. ಹಾಕ್ರಿ, ಇನ್ನು ಒಳ್ಳೆ ಗೊಬ್ಬರ ಕೊಟ್ಟಂಗೆ ಒಳ್ಳೇದೇ. ಮಾರ್ಕೆಟಲ್ಲಿ ಸಿಗೋದಿನ್ನ ಕಲಬೆರಕೆ ಇರುತ್ತೆ, ನೀವು ಮಾಡೋದು ತುಂಬಾ ಶುದ್ಧವಾಗಿರುತ್ತೆ. ಮಾಡಿ, ಖಂಡಿತ ಮಾಡಿ ಅನಂತ ರಾಮಸ್ವಾಮಿ ಅವರೇ, ಖಂಡಿತ ಮಾಡಿ. ಥ್ಯಾಂಕ್ ಯು, ಧನ್ಯವಾದ ಅನಂತ ರಾಮಸ್ವಾಮಿ. ಮುಂದಿನ ಕರೆ ಹೋಗೋಣ. ಹಲೋ, ಆಕಾಶವಾಣಿ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಅನಂತ ರಾಜ ಗೊರ್ಲಾಡ್ಕು, ಹಿರಿಯೂರು ತಾಲೂಕು. ಅನಂತ ರಾಜ್ ಅವ್ರ ಹೇಳ್ರಿ, ನಿಮ್ ಪ್ರಶ್ನೆ ಕೇಳ್ರಿ. ಸರ್, ಬಸವನಗೌಡರು ಸರ್. ನಮಸ್ತೆ ಸರ್. ನಮ್ಗೆ ಎರಡು ವರ್ಷದ ಗಿಡ ಸರ್, ಅಡಿಕೆ ಗಿಡ. ಓಕೆ. ಕೆಲವೊಂದು ಅಲ್ಲಲ್ಲಿ ಸುಳಿ ತಿಗಣೆ ಕಾಂಡ ಕೊರಕ ಇದೆ ಸರ್, ಮತ್ತೆ ಒಂದ್ 15-20 ಗಿಡ ಸುಳಿ ಕೊಳೆರ ಬಂದು ಹೋಗಿತ್ತು ಸರ್ ಮೊನ್ನೆ. ಇದು ಏನಕ್ ಬರುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಡಿ. ಓಕೆ, ಅನಂತ ರಾಜ್ ಅವರೇ, ಈ ಸುಳಿ ತಿಗಣೆ ಇದೆಯಲ್ಲ, ಇದು ನಮಗೆ ಶತ್ರು ಆಗ್ಬಿಟ್ಟಿದೆ ಇತ್ತೀಚೆಗೆ. ಕಳೆದ 5 ವರ್ಷದಿಂದ ಇದ್ರ ಬಾಧೆ ಇಷ್ಟ ಆಗಿದೆ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಅಂದ್ರೆ, ಇದು ಶೇಕಡ 0.1-0.2 ಅಷ್ಟೇ ಇತ್ತು ನಮ್ಗೆ ಬಾಧೆ. ಇವಾಗ ಎಷ್ಟಾಗಿದೆ ಅಂತಂದ್ರೆ 25-30% ಎಲ್ಲಾ ತೋಟಗಳಲ್ಲೂ ಸುಳಿ ತಿಗಣೆ ಬಾಧೆ ಬರ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ನಮಗೆ ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆ ಅಂತಂದ್ರೆ ಸರಿಯಾದ ಸೈಮಿಗೆ ನಮಗೆ ಮಳೆ ಬರ್ತಾ ಇಲ್ಲ, ಆಮೇಲೆ ಸರಿಯಾಗಿ ನಮಗೆ ಅದಕ್ಕೆ ಪೋಷಕಾಂಶ ನೀಡಕ್ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಏನಾಗಿದೆ ಅಂತಂದ್ರೆ, ಟೆಂಪರೇಚರ್ ಜಾಸ್ತಿ ಆದಂತ, ಉಷ್ಣಾಂಶ ಜಾಸ್ತಿ ಆದಂತ ಸಂದರ್ಭದಲ್ಲಿ ಈ ಸುಳಿ ತಿಗಣೆ ಬಾಧೆ ಜಾಸ್ತಿ ಇರುತ್ತೆ. ಆಮೇಲೆ ಈ ಸುಳಿ ತಿಗಣೆಯನ್ನ ನಿವಾರಣೆ ಮಾಡಲಿಕ್ಕೆ ನಮಗೆ ಎರಡು ತರದ ಔಷಧಿ ಸಿಂಪರಣೆ ಮಾಡಬೇಕಾಗುತ್ತೆ. ಒಂದು ನಮಗೆ ಥಯಾಮೆಥಾಕ್ಸಾನ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, ನಿಮಗೆ ಥಯಾಮೆಥಾಕ್ಸಾನ್ ಅಂತ ಒಂದು ಔಷಧಿ ಬರುತ್ತೆ. ಅದನ್ನ 1/2 gram 1 liter ನೀರಿಗೆ ಹಾಕೊಂಡು ನೀವು ಸಿಂಪರಣೆ ಏನ್ ಮಾಡಬೇಕು ಅಂದ್ರೆ, ಸುಳಿ ಒಳಗಡೆ ಸಿಂಪರಣೆ ಮಾಡಬೇಕು. ನೀವು ಚೆನ್ನಾಗಿ, ನಮ್ಮ ರೈತರು ಏನ್ ಮಾಡ್ತಾರೆ, ಎಲೆ ಎಲ್ಲ ನೀಟ ತೋಯಿಸ್ಕೊಂಡ್ ಬಂದ್ಬಿಡ್ತಾರೆ, ಹಂಗ್ ತೋಯಿಸ್ಕೊಂಡ್ ಬಂದಾಗ ಏನಾಗುತ್ತೆ, ಅದು ಕಂಟ್ರೋಲ್ ಆಗೋದಿಲ್ಲ. ಸುಳಿ ಒಳಗೆ ಜೀವನ ಮಾಡ್ತದೆ ಇದು, ಆಯ್ತಾ? ಆಮೇಲೆ ಇದು ಯಾವ ರೀತಿ ಬಾಯಿ ಇರುತ್ತೆ ಈ ಸುಳಿ ತಿಗಣೆಗೆ ಅಂದ್ರೆ, ಕಚ್ಚಿ ಕಚ್ಚಿ ಕಚ್ಚಿ ತಿನ್ನುತ್ತೆ. ಈಗ ನಾವು ಕಬ್ಬನ್ನ ಜಿಗಿದು ಜಿಗಿದು ತಿಂತೀವಲ್ವಾ, ಅದೇ ತರದ ಬಾಯಿ ಇದಕ್ಕಿರುತ್ತೆ. ಯಾವಾಗ ಇದು ಆ ಸುಳಿಯನ್ನ ಕಚ್ಚಿ ಕಚ್ಚಿ ತಿನ್ನುತ್ತೆ, ಅದಕ್ಕೆ ಸೆಕೆಂಡರಿ ಇನ್ಫೆಕ್ಷನ್ ಅಂತ ನಾವು ಕರಿತೀವಿ. ಅಂದ್ರೆ ದ್ವಿತೀಯವಾಗಿರ್ತಕ್ಕಂತ ಒಂದು, ಈಗ ನಾವೇನಾದ್ರು ಗಾಯ ಆದ್ರೆ ಅದಕ್ಕೆ ನೀರ್ ಹಾಕಿದಾಗ ಅದಕ್ಕೆ ಸೆಪ್ಟಿಕ್ ಆಗುತ್ತೆ ಅಂತ ಕರೀತಾರೆ ಹಳ್ಳಿನಲ್ಲಿ, ಹೌದಾ? ಅದೇ ರೀತಿ ಇದಕ್ಕೆ ಏನಾದ್ರು ಒಂದ್ ಸ್ವಲ್ಪ ನೀರ್ ಬಿತ್ತು ಅಂದ್ರೆ, ದ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತಪ್ಪ ಅಂತಂದ್ರೆ, ಸುಳಿ ಕೊಳೆ ರೋಗ ಬರುತ್ತೆ. ಈ ಸ್ಪಿಂಡಲ್ ಬಗ್ ಏನ್ ಹೇಳ್ತೀವಲ್ಲ, ಇದರಿಂದನೇ ನಮಗೆ ಸುಳಿ ಕೊಳೆ ರೋಗ ಬರ್ತಕ್ಕಂಥದ್ದು. ಅದಕ್ಕೆ ನಾನೇನ್ ಹೇಳ್ತೀನಿ, ಸುಳಿ ಕೊಳೆ ರೋಗ ಬರೋಕಿನ ಮುಂಚೆನೆ ಇದನ್ನು ನಿವಂತಣೆ ಮಾಡ್ಕೋಬೇಕು. ಅಕಸ್ಮಾತ್ ಸುಳಿ ಕೊಳೆ ಏನಾದ್ರೂ ಬಂತು ಅಂದ್ರೆ, ನಿಮಗೆ ಕ್ಯೂಪ್ರೋಫಿಕ್ಸ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, ಅದು ಕಾಪರ್ ಆಕ್ಸಿಕ್ಲೋರೈಡ್ ಪ್ಲಸ್ ಮ್ಯಾಂಕೋಜೆಬ್ ಕಾಂಬಿನೇಷನ್ ಇರುತ್ತೆ. ಅದಕ್ಕೆ ಅದನ್ನ 2 gram ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಅದನ್ನ ಸುಳಿ ಒಳಗೆ ಇಳಿಯೋ ಹಾಗೆ ನೀವು ಸಿಂಪರಣೆ ಮಾಡಿದ್ರೆ ಖಂಡಿತವಾಗ್ಲೂ ಇದು ನಿವಾರಣೆ ಆಗುತ್ತೆ. ಆಮೇಲೆ ಇನ್ನೊಂದು, ನೀವು ಏನಕ್ ಬರುತ್ತೆ ಅಂತ ಕೇಳಿದ್ರೆ, ಕೆಲವು ತೋಟಗಳಲ್ಲಿ ಅತಿಯಾಗಿ ನೀರು ಬಿಟ್ಟರೆ ಇದು ಜಾಸ್ತಿ ಇರುತ್ತೆ. ಹೌದು, ಸುಳಿ ಕೊಳೆ ರೋಗ. ನೀರು ಜಾಸ್ತಿ ಬಿಟ್ಟಾಗ ಈಗ ಸುಳಿ ಕೊಳೆ ರೋಗ ಜಾಸ್ತಿ ಇರುತ್ತೆ. ಅಥವಾ ನೀರು ಬಸಿದೇ ಇದ್ದಂತ ತೋಟ ಇದ್ರೆ ಅದರಲ್ಲೂ ಸಹ ಸುಳಿ ಕೊಳೆ ರೋಗದ ಬಾಧೆ ಜಾಸ್ತಿ ಇರುತ್ತೆ. ಓಕೆನಾ? ಖಂಡಿತ ಕೆಲಸ ಮಾಡುತ್ತೆ. ಲ್ಯಾಂಡಾ ಸೈಲೋತ್ರಿನ್ 1.5 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಅದನ್ನು ಸಹ ಸಿಂಪರಣೆ ಮಾಡಬಹುದಾಗಿದೆ. ಖಂಡಿತವಾಗ್ಲು ಯಾವುದೇ ಒಂದು ಕೀಟ ನಿವಾರಣೆಗೆ ನಮಗೆ 3-4 ಆಪ್ಷನ್ಸ್ ಇರುತ್ತೆ. ಬೇವಿನ ಎಣ್ಣೆ ಮಾಡಿದಾಗ ನಾವು ನೀಮ್ ಆಯಿಲ್ ಅನ್ನ 5000 ppm ಅಂತ ಕರಿತೀವಿ. 5000 ppm ಇರತಕ್ಕಂಥದ್ದನ್ನ 2 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಅದಕ್ಕೆ ಸ್ವಲ್ಪ 1/2 spoon ಅಷ್ಟು ನಾವು ಈ ಸೋಪಿನ ಪೌಡರ್ ಅನ್ನು ಹಾಕೊಂಡು ನಾವು ಸಿಂಪರಣೆ ಮಾಡಬಹುದು. ಅಥವಾ ಒಂದು ಶಾಂಪೂ ಅನ್ನು ಹಾಕೊಂಡು ಸಿಂಪರಣೆ ಮಾಡಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನಿರ್ವಹಣೆ ಮಾಡಬಹುದು. ಅನಂತ ರಾಜ್ ಅವರು, ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ತಿಳ್ಕೊಳ್ತೀವಿ. ಧನ್ಯವಾದಗಳು ಅನಂತ ರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಹಲೋ ಆಕಾಶವಾಣಿ. ಹಲೋ ಸರ್. ನಮಸ್ಕಾರ. ನಮಸ್ತೆ. ಒಳಗಿರ ತಾಲೂಕು ಚನ್ನಪಟ್ಟಣದಿಂದ ಸರ್, ಕಲ್ಲಪ್ಪ ಅಂತ. ಕಲ್ಲಪ್ಪ ಚನ್ನಪಟ್ಟಣದಿಂದ ಹೇಳಿ ಸರ್. ಸರ್, ಈಗ ಈ ಉಳುಮೆ ಪದ್ಧತಿ ಬಿಟ್ಬಿಟ್ಟು ಗ್ರಾಸ್ ಕಟರ್ ನಿಂದ ಹುಲ್ಲೆಲ್ಲ ಕಟ್ ಮಾಡಿ ಆ ಪದ್ಧತಿ ಅಳವಡಿಸಿದಾರೆ ಸರ್ ನಮ್ಮೂರಲ್ಲೆಲ್ಲ, ಅದು ಉತ್ತಮನ ಅಥವಾ ಕಲ್ಲಣ್ಣರೆ? ಏನ್ ಗೊತ್ತಾ, ಈ ಗ್ರಾಸ್ ಕಟರ್ ಅನ್ನ ಎಲ್ಲಾ ತೋಟದಲ್ಲೂ ಬಳಸಬಹುದು, ಬಟ್ ಯಾವ ಮಣ್ಣಿಗೆ ಅದು ಸೂಕ್ತ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಉಳುಮೆ ಬಿಡಬಹುದು ಅಡಿಕೆ ತೋಟದಲ್ಲಿ, ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಉಳುಮೆ ರಹಿತವಾಗಿ ತೋಟಗಳನ್ನ ನಿರ್ವಹಣೆ ಮಾಡಬಹುದು. ಬಟ್ ಎಲ್ಲಾ ಭೂಮಿನಲ್ಲೂ ಮಾಡಕ್ ಆಗೋದಿಲ್ಲ. ಮರಳು ಮಿಶ್ರಿತ ಭೂಮಿ, ಕೆಂಪು ಭೂಮಿ, ಕೆಂಪು ಗೋಡು ಮಣ್ಣಿರ್ತಕ್ಕಂಥ ಭೂಮಿ, ಮತ್ತೆ ಈ ಕಲ್ ಜರುಗಿರ್ತಕ್ಕಂಥ ಭೂಮಿನಲ್ಲಿ ನೀವು ಈ ತರ ಒಂದು ಉಳುಮೆ ರಹಿತವಾಗಿರ್ಬೋದು. ಆದ್ರೆ ಕಪ್ಪು ಭೂಮಿ ಇತ್ತು ಅಂದ್ರೆ, ನೀವು ಉಳುಮೆ ಮಾಡಲಿಲ್ಲ ಅಂದ್ರೆ ಯಾವ್ಯಾವುದೇ ಕಾರಣಕ್ಕೂ ಬೇರು ಉಸಿರಾಟ ಮಾಡೋದಿಲ್ಲ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ, ಗ್ರಾಸ್ ಕಟರ್ ಯೂಸ್ ಮಾಡ್ರಿ, ತೊಂದರೆ ಇಲ್ಲ, ಮಣ್ಣಿಗೆ ಅನುಗುಣವಾಗಿ ಯೂಸ್ ಮಾಡ್ರಿ, ಏನೂ ಸಮಸ್ಯೆ ಇಲ್ಲ. ನಿಮ್ದು ಯಾವ ತರ ಭೂಮಿ ಕಲ್ಲಪ್ಪರ, ನಿಮ್ದು ಯಾವ ತರ ಭೂಮಿ? ಖಂಡಿತ ಮಾಡಿ, ಗ್ರಾಸ್ ಕಟರ್ ಯೂಸ್ ಮಾಡಿ, ಅದು ಮಲ್ಚಿಂಗ್ ಆಗ್ತದೆ, ಅದು ಅಲ್ಲೇ ಕೊಳಿತದೆ, ಮಣ್ಣಿನಲ್ಲಿ ಒಂದು ಏನು ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗ್ಲಿಕ್ಕೂ ಸಹಾಯ ಆಗುತ್ತೆ. ಖಂಡಿತ ಮಾಡಬಹುದು ಕಲ್ಯಾಣ ಅವರು, ಮಾಡ್ರಿ, ಏನು ಸಮಸ್ಯೆ ಇಲ್ಲ. ಆಮೇಲೆ ಇನ್ನೊಂದು ಸರ್, ನಮ್ ತೋಟದಲ್ಲಿ ಗೆಣಸಿನ ಬೆಳೆ ಬೆಳೆಸಿದೀನಿ ಸರ್, ಅದು ಫುಲ್ ತೋಟಕ್ಕೆ ಕವರ್ ಆಗಿದೆ. ಓಕೆ, ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ, ಅದು ಮಲ್ಚಿಂಗ್ ಆಗಿ ಆಕ್ಟ್ ಮಾಡ್ತದೆ, ನಿಮಗೆ ಬೇರೆ ತರದ ಒಂದು ಆದಾಯ ಸಿಗ್ತದೆ, ಏನೂ ಸಮಸ್ಯೆ ಇಲ್ಲ. ಖಂಡಿತ ಮಾಡಿ, ಬಹಳ ಒಳ್ಳೇದು, ಜೀವಂತ ಬದುಕಿಯಾಗಿ ಕೆಲಸ ಮಾಡುತ್ತೆ. ಅಣಬೆ ರೋಗ ಏನಪ್ಪಾ ಅಂದ್ರೆ, ತೇವಾಂಶ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಅಣಬೆ ರೋಗ ಬರುತ್ತೆ. ಅದು ನಮ್ಮ ಅಡಿಕೆ ತೋಟದ ಕ್ಯಾನ್ಸರ್ ಅಂತ ಕರಿತೀನಿ ನಾನು ಅಣಬೆ ರೋಗನ. ಯಾಕೆಂತಂದ್ರೆ ಅದು ಎಲ್ಲಿ ಬರುತ್ತೆ, ಎಲ್ಲಿ ಎದ್ದಳುತ್ತೆ, ಎಲ್ಲಿ ಒಂದು ಹತ್ತು ಗಿಡ ಹೋಗುತ್ತೆ ಗೊತ್ತಾಗೋದಿಲ್ಲ. ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ, ಮೊದಲು ಆ ಗಿಡವನ್ನ ಗುರುತು ಮಾಡಿ ಅದಕ್ಕೆ ಹೆಕ್ಸಾಕೋನಜೋಲ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, ಅದನ್ನ 2 ml 1 L ನೀರಿಗೆ ಹಾಕೊಂಡು 10 L ಬುಡಕ್ ಹಾಕ್ಬೇಕು. ಕರೆಕ್ಟ್ ತಿಳ್ಕೊಳ್ಳಿ, ಎಲ್ಲ 1 L 2 L ಒಂದ್ ಜಗ್ ಒಯ್ದ್ರೆ ಏನು ವರ್ಕೆ ಆಗಲ್ಲ. ಅದು 10 L ಅದೊಂದು ಗಿಡ ಸತ್ತಿರಕಂತ ಗಿಡ, ಅದ್ರ ಸುತ್ತಲೂ 10 ಗಿಡಕ್ಕೆ ಹಾಕ್ಬೇಕು. ಇದು ಫಸ್ಟ್ ಟ್ರೀಟ್ಮೆಂಟ್. ಓಕೆನಾ? ಎರಡನೇ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಅದನ್ನ ಹಾಕಿ 3 ಆದ ನಂತರ ಜೀವಾಣುಗಳನ್ನು ಭೂಮಿಗೆ ಸೇರಿಸಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್, ಯಾಕೆಂದ್ರೆ ಅಣಬೆ ರೋಗ ಯಾವ ಕಾರಣಕ್ಕೂ ರಾಸಾಯನಿಕಕ್ಕೆ 100% ಕಂಟ್ರೋಲ್ ಆಗೋದಿಲ್ಲ. ಜೀವಾಣುಗಳನ್ನು ಭೂಮಿಗೆ ಸೇರಿಸಬೇಕು. ಅದರಲ್ಲಿ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಸಿಗುತ್ತೆ, ಅರ್ಕ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಅದನ್ನ 10 ml 1 L ನೀರಿಗೆ ಹಾಕೊಂಡು ಭೂಮಿ ತೇವಾಂಶ ಇದ್ದಂತ ಸಂದರ್ಭದಲ್ಲಿ ಪ್ರತಿ ಗಿಡಕ್ಕೂ ಸಹ 1 L ನಾವು ಬುಡಕ್ಕೆ ಹಾಕಿದ್ರೆ ಖಂಡಿತವಾಗ್ಲೂ ಅಣಬೆ ರೋಗವನ್ನ ನಾವು ನಿಯಂತ್ರಣ ಮಾಡಬಹುದು. ಆದ್ರೆ ಅಣಬೆ ರೋಗ ನಿಯಂತ್ರಣ ಮಾಡಕ್ಕೆ ರೈತರಿಗೆ ಒಂದು ಸ್ವಲ್ಪ ತಾಳ್ಮೆ ಬೇಕಷ್ಟೆ, ಯಾಕೆಂದ್ರೆ ಅದು ಖಂಡಿತವಾಗ್ಲೂ 1.5-2 years ತಗೊಳುತ್ತೆ ಹೋಗ್ಲಿಕ್ಕೆ. ಹಂಗಾಗಿ ಸ್ವಲ್ಪ ತಾಳ್ಮೆಯಿಂದ ನಿವಾರಣೆ ಮಾಡಿದ್ರೆ ಖಂಡಿತವಾಗ್ಲೂ ಅಣಬೆ ರೋಗವನ್ನ ನಾವು ನಿಯಂತ್ರಣ ಮಾಡಬಹುದು. 2 ವರ್ಷದ ಕೆಳಗೆ 2 ಗಿಡ ಹೋಗಿದ್ದು ಸರ್, ಮತ್ತೆ ಈ ವರ್ಷ 1 ಗಿಡ ಹೋಗಿದೆ. ಎಲ್ಲಿ ಎದ್ದೊಳುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಓಕೆ, ಅಲ್ಲಿ ಸ್ವಲ್ಪ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ನಾನು ಹೇಳಿದಂಗೆ, ಮತ್ತೆ ಗಿಡ ಸುತ್ತಮುತ್ತ ಇರತಕ್ಕಂತ ಒಂದ್ 8 ಗಿಡಕ್ಕೂ ಮಾಡ್ಬೇಕು. ಧನ್ಯವಾದಗಳು ಕಲ್ಲಪ್ಪ ಅವರೇ, ನಾವು ಮುಂದಿನ ಕರೆಗೆ ಹೋಗ್ತೀವಿ. ಹಲೋ ಆಕಾಶವಾಣಿ. ಹಲೋ ನಮಸ್ತೆ ಸರ್. ನಮಸ್ಕಾರ, ನಿಮ್ ಹೆಸರು ಹೇಳಿ. ತಿಮ್ಮಣ್ಣ, ನನ್ನಿವಾಳದಿಂದ. ತಿಮ್ಮಣ್ಣ ಸರ್, ನಮ್ದು 3 ವರ್ಷದ ಅಡಿಕೆ ಗಿಡ ಇತ್ತು ಸರ್, ಅದರಲ್ಲಿ ಈಗ ಯಾಲಕ್ಕಿ ಹಾಕ್ಬೇಕಂತ ಮಾಡಿದ್ರು ಸರ್, ನಿಮ್ದು ಯಾವ ತಾಲೂಕು ಬರುತ್ತೆ? ಚಳ್ಳಕೆರೆ ತಾಲೂಕು. ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಏಲಕ್ಕಿದೊಂದು ಕ್ರೇಜ್ ಓಡ್ತಾ ಇದೆ ರೈತರಲ್ಲಿ. ನಾನು ಬೆಳಿಬೇಡಿ ಅಂತ ಹೇಳಲ್ಲ ತಿಮ್ಮಣ್ಣ, ಏನಂದ್ರೆ ಏಲಕ್ಕಿ ಬರಲ್ಲ ಅಂತ ಹೇಳಲ್ಲ, ಬರುತ್ತೆ, ಅಡಿಕೆ ತೋಟದಲ್ಲಿ ಚೆನ್ನಾಗಿ ಬರುತ್ತೆ. ಆದ್ರೆ ನಾವು ಸಾಂಪ್ರದಾಯಿಕವಾಗಿ ಯಾವ ಪ್ರದೇಶಗಳಲ್ಲಿ ಭೌಗೋಳಿಕ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಆ ಭಾಗದಲ್ಲಿ ಬಂದಂತ ಏಲಕ್ಕಿ ನಮಗೆ ಇಲ್ಲಿ ಬರೋದಿಲ್ಲ. ಉದಾಹರಣೆಗೆ ನಮ್ಮ ದಾವಣಗೆರೆಯಲ್ಲಿ ಬೆಳೆದಿದ್ದಾರೆ, ಇಲ್ಲಿ ಚಿತ್ರದುರ್ಗದಲ್ಲೂ ಸಹ ನಮ್ಮ ಒಬ್ರು ರೈತರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ನಾವು ಅಲ್ಲಿ ಬೆಳಿಬೇಕಾದಂತ ಒಂದು ಇಳುವರಿಯನ್ನ ಇಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ಒಂದು ಎಲೆಕ್ಕಿನಲ್ಲಿ ಆ ಒಂದು ಕಂಪು ಇರ್ತದೆ, ಅದಕ್ಕೆ ನಾವು ಓಲಿ ರೆಸಿನ್ಸ್ ಅಂತೀವಿ, ಆಯಿಲ್ ಕಂಟೆಂಟ್ ಅಂತ ಹೇಳ್ತೀವಿ, ಅದು ನಮ್ಮ ಭಾಗದಲ್ಲಿ ಇರೋದಿಲ್ಲ. ಉದಾಹರಣೆ ನೋಡಿ, ಇಲ್ಲೂ ಕಾಫಿ ಬೆಳೀತಾರೆ, ಬೆಳೀರಿ, ತೊಂದರೆ ಇಲ್ಲ. ಆದ್ರೆ ಇಲ್ಲೇ ಕಾಫಿ ಬೆಲೆಗೂ ಚಿಕ್ಕಮಂಗ್ಳೂರ್ ಕಾಫಿ ಬೆಲೆಗೂ ವ್ಯತ್ಯಾಸ ಇರ್ತದೆ. ಹಾಗಾಗಿ ಅಂತರ ಬೆಳೆಯಾಗಿ ಖಂಡಿತ ಮಾಡಿ ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ಅಧಿಕವಾದಂತ ಒಂದು ಇಳುವರಿ, ಅಧಿಕವಾದಂತ ಒಂದು ಗುಣಮಟ್ಟ, ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಬಹುದು, ನಾನು ಡಿಸ್ಕರೇಜ್ ಮಾಡೋದಿಲ್ಲ, ಬೆಳೀರಿ, ತೊಂದರೆ ಇಲ್ಲ. ಬಟ್ ಏನಪ್ಪ ಅಂತಂದ್ರೆ ಸ್ವಲ್ಪ ನಿಮಗೆ ಅಲ್ಪ ಆದಾಯ ಬರ್ಲಿಕ್ಕೆ ಅನುಕೂಲ, ನಿರ್ವಹಣೆನೂ ಸ್ವಲ್ಪ ಕಷ್ಟ ಆಗುತ್ತೆ, ನಿರ್ವಹಣೆನು ಸ್ವಲ್ಪ ಕಷ್ಟ. ಅದ್ರ ಬದಲು ಕೋಕೋ ಮಾಡಿದ್ರೆ ಖಂಡಿತವಾಗ್ಲಿ, ಕೋಕೋ ಮಾಡಿ, ಜಾಯಿಕಾಯಿ ಮಾಡಿ, ಅವೆರಡನ್ನು ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಆರ್ಥಿಕವಾಗಿ ಒಳ್ಳೆ ಲಾಭ ತಗೊಳ್ಳಿಕ್ಕೆ ನಮಗೆ ಅದು ಅನುಕೂಲ ಆಗುತ್ತೆ. ಕೋಕೋ ನಿಮಗೆ ಬೇಕು ಅಂದ್ರೆ ಮುನ್ನೆಚ್ಚರಿಕೆವಾಗಿ ನೀವು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏನು ಇದರ ವಿಶ್ವವಿದ್ಯಾನಿಲಯ ಇದೆ ಶಿವಮೊಗ್ಗದಲ್ಲಿ, ಶಿವಮೊಗ್ಗದಲ್ಲಿ ಸಿಗ್ತದೆ. ಮತ್ತೆ ಇರುವಕ್ಕಿ ಅಂತ ಹೇಳಿ ಸಾಗರದ ಹತ್ರ ಒಂದು ನಮ್ದು ಕ್ಯಾಂಪಸ್ ಇದೆ, ಅಲ್ಲೇ ಸಿಗುತ್ತೆ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಸಂಪರ್ಕ ಮಾಡಿದ್ರೆ ಅಲ್ಲಿನೂ ಸಹ ನಿಮಗೆ ಕೋಕೋ ಸಸಿಗಳು ಲಭ್ಯ ಇದಾವೆ. ಓಕೆನಾ? ಖಂಡಿತ, ಹಿರಿಯೂರಲ್ಲಿ ಪ್ರೊಡಕ್ಷನ್ ಆಗಿಲ್ಲ ಅಂತಂದ್ರೆ ಅವ್ರು ಇರುವಕ್ಕಿಯಿಂದ ತರಿಸ್ಕೊಡ್ತಾರೆ, ದಯವಿಟ್ಟು ಕೇಳಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ತಿಮ್ಮಣ್ಣವರೇ. ಹಲೋ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ನಮಸ್ತೆ, ನಮಸ್ತೆ. ನಿಮ್ಮ ಹೆಸರು ಹೇಳಿ ಸರ್? ಮುಷ್ಟೂರಿಂದ ಸುಧಾ ಅಂತ ಸರ್. ಹೇಳಿ ಸುಧಾ, ಹೇಳಿ ಮೇಡಮ್. ಸರ್, ನಂದು 1 ವರ್ಷದ ಅಡಿಕೆ ಮತ್ತೆ ಅದರಲ್ಲಿ ಬಾಳೆ ನಾಟಿ ಮಾಡಿದ್ದೆ ಸರ್. ಓಕೆ. ಬಾಳೆ ಇವಾಗ ಕಟಾವಿಗೆ ಬಂದಿದೆ ಸರ್. ಓಕೆ. ಅದು ಮತ್ತೆ ಈಗ ನೆಕ್ಸ್ಟ್ ಇನ್ನೊಂದ್ ಕುಳೆಗೆ ಯಾವ ತರ ನಾನ್ ತಂದು ಬಿಟ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಅದು ಒಂದು ಪ್ರಶ್ನೆ. ಮತ್ತೆ ಇನ್ನೊಂದ್ ಕುಳೆ ಬಿಟ್ಕೊಂಡ್ರೆ ಈಗ ಕೆಲವು ರೈತರೆಲ್ಲ ಹೇಳ್ತಾರೆ ನನಗೆ, ಇಲ್ಲ ಅಡಕೆ ಗಿಡ ಎತ್ತರ ಹೋಗ್ತದೆ ಅಂತ ಹೇಳ್ತೀವಿ ಸರ್, ಅದಕ್ಕೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ಮತ್ತೆ ಅಡಕೆ ಗಿಡ ಯಾವ್ದು ಹೋಗಿಲ್ಲ ಸರ್, ಚೆನ್ನಾಗಿದೆ, ಬಡ್ಡೆ ಎಲ್ಲ ದಪ್ಪ ಬಂದಿದೆ. ನಮ್ಮ ಬೀಜನ ಹೊಡ್ಸಿರ್ಲಿಲ್ಲ ಸರ್ 1 ವರ್ಷ ಪೂರ್ತಿ, ಈಗ ರೀಸೆಂಟ್ ಆಗಿ ಹೊಡ್ಸಿದೀನಿ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ ಅಂತ ಅನ್ಸುತ್ತೆ. ಅದೇ ಬಾಳೆದ್ರ ಬಗ್ಗೆ ಅಂತ, ನೀವು ಬಾಳೆ ಈಗ ಕಟಾವ್ ಮಾಡಿದೀರಾ ಆಲ್ರೆಡಿ? ಈಗ ಗೊನೆ, ಈಗ ದಸರಾ ಎಲ್ಲದು ಆಲ್ಮೋಸ್ಟ್ ಗೊನೆ ಹೊಡೆದಿದೆ ಸರ್. ಈಗ ಗೊನೆ ಹೊಡೆದಿದೆ ನೋಡಮ್ಮ. ಬಾಳೆನಲ್ಲಿ ಗೊನೆ ಯಾವಾಗ ಬಿಡಬೇಕು ಅಂತಂದ್ರೆ ಬಹಳ ಜನ ರೈತರು ಮಿಸ್ಟೇಕ್ ಮಾಡ್ತಾರೆ. ಇವತ್ ನೀವು ಕೇಳಿರೋ ಪ್ರಶ್ನೆಯಿಂದ ಎಲ್ಲಾ ಬಾಳೆ ರೈತರಿಗೂ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ, ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ 7-8 ತಿಂಗಳಿಗೆ ಗೊನೆ ಇದನ್ನ ಕಂದು ಬಿಡಕ್ ಪ್ರಾರಂಭ ಮಾಡ್ತಾರೆ. ದಯವಿಟ್ಟು ಹಂಗ್ ಬಿಡಬಾರ್ದು. ಬಾಳೆಗೆ ಯಾವಾಗ ಕಂದು ಬಿಡಬೇಕು ಅಂತಂದ್ರೆ, ನಾವು ಮುಖ್ಯ ಬೆಳೆಯ ಒಂದು ಗೊನೆ ಏನ್ ಕಡಿಯಕ್ಕೆ 15 ದಿವಸಗಳ ಮುಂಚೆ ನಾವು ಕಂದು ಬಿಡಬೇಕು. ಯಾಕೆ ಅಂತಂದ್ರೆ, ನೀವು ಈಗ್ಲೇ ಕಂದು ಬಿಟ್ರೆ ಅಂದ್ರೆ 10 ತಿಂಗಳಲ್ಲೇ ನೀವು ಕಂದು ಬಿಟ್ರೆ, ಈ ಬಾಳೆ ಗೊನೆಯ ಹಂತದಲ್ಲಿರ್ತದೆ, ಅದಕ್ಕೆ ಗೊನೆಯ ಹಂತದಲ್ಲಿ ತುಂಬಾ ಜಾಸ್ತಿ ಊಟ ಬೇಕಾಗಿರುತ್ತೆ. ಅದು ಆಲ್ರೆಡಿ ಏನಾಗಂದ್ರೆ 1 ವರ್ಷ ಅದಲ್ಲೇ ಹಳೇದಾಗ್ತಾ ಬಂದಿರುತ್ತೆ. ಈ ಕಂದುಗಳೇನಿದಾವಲ್ಲ ಅವು ತುಂಬಾ ಆಕ್ಟಿವ್ ಇರ್ತವೆ, ಆಯ್ತಾ? ಸೊ ನೀವೇನು ಊಟ ಇರುತ್ತಲ್ಲ, ನೀವು ಕಂದು ಬಿಟ್ಟಾಗ ಆ ಕಂದುಗಳೇ ಜಾಸ್ತಿ ತಗೊಳ್ತವೆ ಊಟನ, ಆಯ್ತಾ? ಅವು ಹುಡುಗರಿದ್ದಂಗೆ ಅವು ಚೆನ್ನಾಗಿ ಊಟ ಮಾಡ್ಬಿಡ್ತವೆ. ಈ ನಮ್ಮ ಬಾಳೆ ಇನ್ನೇನು ಗೊನೆ ಬಿಟ್ಟಿದೆಯಲ್ಲ, ಅದು ನಮಗೆ ಮುಡುಕರಿದ್ದಂಗೆ, ಅದು ನಮಗೆ ಊಟ ಜಾಸ್ತಿ ತಗೊಳ್ಳೋದಿಲ್ಲ, ಸಿಗೋದಿಲ್ಲ. ಹಂಗಾಗಿ ಏನಾಗುತ್ತೆ ಅಂತಂದ್ರೆ, ನಮಗೆ ಕಂದು ಚೆನ್ನಾಗಿ ಬೆಳೆಯೋದ್ರಿಂದ ಈ ಗೊನೆಯ ತೂಕ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಹೇಳುದು, ಗೊನೆ ಕಡಿಯುವ 15-20 ದಿವಸದ ಮುಂಚೆ ನಾವು ಕಂದನ್ನು ಬಿಡಬೇಕು. ಇದು ಒಂದು. ಎರಡನೇದೇನಮ್ಮ ಅಂತಂದ್ರೆ, 2 ಬೆಳೆ ಸಾಕ್ ಮಾಡಿ ಅಮ್ಮ, ಅಂದ್ರೆ ಮುಖ್ಯ ಬೆಳೆ ಒಂದು, ಇನ್ನೊಂದು ಕೂಳೆ ಬೆಳೆ, ಆಯ್ತಾ? ಈ 2 ಬೆಳೆಗೆ ನೀವು ನಿಮ್ಮ ಬೆಳೆಯನ್ನು ಕ್ಲೋಸ್ ಮಾಡಿ. ಯಾಕೆಂದ್ರೆ ನಿಮಗೆ ಏನ್ ರೈತರು ಅದೇ ಉಪದೇಶ ಮಾಡಿದ್ದಾರೆ ಅದು ಕರೆಕ್ಟ್ ಇದೆ. ಏನಂದ್ರೆ, ಅತಿಯಾದ ನೆರಳಾದಾಗ ಅಡಿಕೆ ಬೇರುಗಳ ಒಂದು ಗಣ್ಣುಗಳ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಕಿರುಗಣ್ಣಿಗೆ ಬೀಳೋದಿಲ್ಲ. ಯಾವಾಗ ಕಿರುಗಣ್ಣಿಗೆ ಬೀಳೋದಿಲ್ಲ, ನಮಗೆ ಫಸಲು ಬಿಡ್ತಕ್ಕಂತ ವಯಸ್ಸು ಸಹ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಬಾಳೆನಲ್ಲಿ ಅಂತರ ಬೆಳೆಯಾಗಿ 2 ಬೆಳೆ ಮಾತ್ರ ತಗೊಳ್ಳಿ ಸಾಕು. ಇದೊಂದು ಬೆಳೆ ತಗೊಳ್ಳಿ, ಮುಂದೆ ಇನ್ನೊಂದು ಬೆಳೆ ತಗೊಂಡು ಅಲ್ಲಿಗೆ ಕಟಾವ್ ಮಾಡಿ ಬಿಟ್ಬಿಡಿ. ಏನಿಲ್ಲಮ್ಮ, ಅದರಲ್ಲಿ ನಾನು ಎರಡ್ ತರ ಕಂದಿರುತ್ತೆ ನಿಮ್ಗೆ. ಕಂದು ನೋಡಿದ್ರೆ ಒಂದು ಅಗಲ ಎಲೆ ಕಂದಿರುತ್ತೆ, ಅದನ್ನ ನಾವು ನೀರ್ ಕಂದು ಅಂತ ಕರಿತೀವಿ. ಇನ್ನೊಂದು ಕತ್ತಿ ಚೂಪಾದ ಒಂದು ಕಂದಿರುತ್ತೆ, ಅದನ್ನ ಕತ್ತಿ ಕಂದು ಅಂತ ಹೇಳ್ತೀವಿ. ನೀವು ತೋಟದಲ್ಲಿ ಹೋಗಿ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ, ಅಗಲ ಎಲೆದು ಮಾತ್ರ ಬಿಡಬೇಡಿ. ಚೂಪು ಎಲೆ ಯಾವ್ದಿರುತ್ತ ಆ ಕಂದು ಮಾತ್ರ ಒಂದನ್ನ ಬಿಡಿ ಸಾಕು. ಓಕೆನಾ? ರೈಟ್ ಸರ್, ಥ್ಯಾಂಕ್ ಯು ಸರ್, ಮಾಹಿತಿ ಚೆನ್ನಾಗಿ ತಿಳಿಸ್ತಾ ಇದ್ರೆ ನಮ್ ರೈತರಿಗೆ ಒಂದು ವರದಾನ ಸರ್. ಧನ್ಯವಾದ ಧನ್ಯವಾದಗಳು. ನಾವು ಮುಂದಿನ ಕರೆಗೆ ಹೋಗ್ತೀವಿ. ಹಲೋ, ಹಲೋ ಸರ್, ನಮಸ್ಕಾರ. ಸಿದ್ದೇಶ್ವರ ರೆಡ್ಡಿ ಉಡುಪನಕೋಟೆ. ಸಿದ್ದೇಶ್ವರ ರೆಡ್ಡಿ ಅವರು ಉಡುಪನಕೋಟೆಯಿಂದ. ಸಿದ್ದೇಶ್ವರ ರೆಡ್ಡಿ ಅವರು, ವಿಜ್ಞಾನಿಗಳಾದ್ರೆ ಪ್ರಶ್ನೆ ಕೇಳ್ರಿ ಸರ್. ತೆಂಗಿನಲ್ಲಿ ಈ ವರ್ಷ ತುಂಬಾ ಜಾಸ್ತಿ ರೋಗ, ಒಳ್ಳೇದಾಗಿ ಯಾವ್ದು ತೆಂಗಿನಲ್ಲಿ ಬಿಳಿ ನೋಣ? ಬಿಳಿ ನೋಣ ಹೌದು ಸರ್, ಅದಿದೆ. ಮತ್ತೆ ಇನ್ನೊಂದು ಸರ್, ಕೋರೋಜಿನ್ ಔಷಧಿ ಸ್ಪ್ರೇ ಮಾಡಿದ್ರೆ ಅದು ಎಷ್ಟು ವರ್ಷ ಭೂಮಿಯಲ್ಲಿ ವಿಷ ಇರುತ್ತೆ? ಓಕೆ, ಈಗ ಮೊದಲನೇ ಪ್ರಶ್ನೆ ನೀವು ಕೇಳಿದ್ರೆ ಏನಪ್ಪ, ತೆಂಗಲ್ಲಿ ನುಸಿ ಅಂತ ಹೇಳಿ, ನುಸಿ ರೋಗ ಅಲ್ಲ ಅದು, ನುಸಿ ಕೀಟ. ಕೀಟ, ನುಸಿ ರೋಗ ಅಲ್ಲ, ನುಸಿ ಕೀಟ. ಏನಪ್ಪ